ಪಕ್ಕದಲ್ಲಿ 4 ಎಕರೆ ಪ್ರದೇಶದನ್ನ ಗುತ್ತಿಗೆ ತೆಗೆದುಕೊಂಡು ಅಲ್ಲಿ ಏನು ಹಾಕೊಳ್ತೀರಿ ಹೇಳಿ. ನಾನು ಈಗ 2.5 ಎಕರೆ ಜಾಗದಲ್ಲಿ ನೆರಳೆ ಕೃಷಿ ಮಾಡಿದ್ದೀನಿ. ಇನ್ನು 1.5 ಎಕರೆ ಜಾಗದಲ್ಲಿ ಹಸುಗಳಿಗೆ ಹುಲ್ಲು ಬೆಳ್ಕೊಂಡಿದ್ದೀನಿ. ಮತ್ತೆ ಹೊರಗಡೆ 1-4 ಎಕರೆ ಲೀಸ್ ಮಾಡ್ಕೊಂಡಿರೋ ಜಾಗದಲ್ಲಿ ಬೇಬಿ ಕಾರ್ನ್ ಅಂದ್ಬಿಟ್ಟು ಇನ್ ಕಂಪನಿಯವರು ಒಂದು ಜೋಳನ ಕೊಡ್ತಾ ಇದ್ದಾರೆ. ಅದು ದನಗಳಿಗೆ ಮೇವು ಕೂಡ ಆಗ್ತದೆ, ಜೊತೆಗೆ ವಾಪಸ್ ಅವರಿಗೆ ಹಸಿ ಮಾತನ ಮುರಿದು ಕೊಟ್ರೆ ಅದು ಏನ್ ಖರ್ಚು ಮಾಡಿರ್ತೀನೋ ಅದು ವಾಪಸ್ ಬರ್ತದೆ. ಹಾಗಾಗಿ 7-8 ವರ್ಷದಿಂದ ಕೂಡ ಈ ನಾಮದಾರಿ ಜೋಳನ ಬೆಳೆಸ್ತಾ ಇದ್ದೀನಿ. ಮುಖ್ಯವಾಗಿ ನೀವು ಹಸುಗಳ ಸಾಕಾಣಿಕೆಗೆ ಮಹತ್ವ ಕೊಟ್ಟಿದ್ದೀರಿ, ಹಿಪ್ಪನೆರಳೆಯನ್ನ ಹಾಕೊಂಡು ರೇಷ್ಮೆ ಹುಳುಗಳನ್ನು ಸಾಕ್ತಿದ್ದೀರಿ. ಎಷ್ಟಿದವೆ ಹಸುಗಳು? ಸರ್, ನನ್ನ ಹತ್ರ 10 ಹಸುಗಳಿದೆ. ಆದ್ರೆ 10 ಹಸುಗಳು ಕೂಡ ಮನೇಲಿ ಹುಟ್ಟಿದ್ದೆ, ಹೊರಗಡೆಯಿಂದ ತಂದಿರೋದು ಯಾವ್ದು ಕೂಡ ನಾನಿಲ್ಲ. ನಾನು ಸ್ಟಾರ್ಟಿಂಗ್ ಹಸುಗಳನ್ನ ಜಾಸ್ತಿ ಸಾಕಕ್ ಶುರು ಮಾಡಿದಾಗ ಹೊರಗಡೆಯಿಂದ 4-5 ಹಸುಗಳನ್ನ ಖರೀದಿ ಮಾಡಿ ತಂದಿದ್ದೆ. ಅವರಲ್ಲೇ ಕರುಗಳನ್ನ ಮಾಡಿ ಅವನ್ನೆಲ್ಲ ಮಾರಾಟ ಮಾಡಿ ಈಗ ನನ್ನ ಹತ್ರ ಹುಟ್ಟಿದ್ರಲ್ಲೂ ಕೂಡ ವರ್ಷದಲ್ಲಿ 1-2 ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದೀನಿ. ಈಗ ನನ್ನ ಹತ್ರ 10 ಹಾಲು ಕರೆಯುವ ಹಸುಗಳು, 5 ಕಡಸುಗಳಿದೆ. ಸಾಮಾನ್ಯವಾಗಿ ಹೇಳ್ತಾರೆ ಬಹಳಷ್ಟು ಕರುಗಳು ನಮ್ಮಲ್ಲಿ ಗಂಡೆ ಹುಟ್ಟಿದ್ವು ಹೆಣ್ಣು ಕಡಿಮೆ ಅಂತ ಅನ್ಕೊಂಡು, ನಿಮ್ಮಲ್ಲಿ 16 ವರ್ಷಗಳಿಂದ ನೋಡಿದ್ರೆ ಏನ್ ಅನ್ಸುತ್ತೆ? 16 ವರ್ಷದಿಂದ ನೋಡುವಾಗ ಗಂಡು ಕರುಗಳಿಗಿಂತ ಹೆಣ್ಣು ಕರುಗಳೇ ಜಾಸ್ತಿ ನಮ್ಮಲ್ಲಿ ಹುಟ್ಟಿದವೆ. ಮತ್ತೆ ಹೆಣ್ಣು ಕರುಗಳನ್ನ ಸಾಕಾಣಿಕೆ ಮಾಡೋದು ಅಷ್ಟೇ ಕಷ್ಟ, ಅದನ್ನ ಬಹಳ ಕೇರ್ಫುಲ್ ಆಗಿ ಸಾಕಿದ್ರೆ ಮಾತ್ರ ಉಳ್ಕೊಳ್ತವೆ. ಹಂಗಾಗಿ ಆ ಕರು ಹುಟ್ಟಿದ 1-6 ತಿಂಗಳು ನಾವ್ ಎಷ್ಟು ನಿಗಾ ಮಾಡ್ತೀವೋ ಹಸುವಾಗಿ ನಮ್ಗೆ ಸಿಗುತ್ತೆ. ಇಲ್ಲ ಅಂತಂದ್ರೆ ಆ ಕರುನ ಕರೆಕ್ಟ್ ಆಗಿ ಹಾಲು ಕೊಡದೇನೆ, ಸರಿಯಾಗಿ ಬೆಳವಣಿಗೆ ಸರಿಯಾಗಿ ಅದಕ್ಕೆ ಮೇವು ಪೂರೈಕೆ ಮಾಡದೇನೆ ಹೋದ್ರೆ ಅದು ಒಳ್ಳೆ ಹಸು ಆಗಲ್ಲ. ನನ್ನ ಹತ್ರ ಹುಟ್ಟಿದ ಕರುಗಳೆಲ್ಲ ಒಳ್ಳೆ ಹಸುಗಳಾಗಿದೆ, ಯಾವ್ದು ಕೂಡ ಹೆಣ್ಣು ಕರುಗಳು ನಮ್ಮ ಹತ್ರ ಸಾವನ್ನಪ್ಪಿಲ್ಲ. ಹೇಳ್ತಾ ಇದ್ರೆ 1.5 ಎಕರೆಗೆ ನೇಪಿಯರ್ ಹುಲ್ಲನ್ನ ಹಾಕೊಂಡಿದ್ರೆ ಇನ್ನು 4 ಎಕರೆಯಲ್ಲಿ ಬೇಬಿ ಕಾರನ್ನ ಬೆಳ್ಕೊಂಡು ಕಡೆ ಮಾತೆಯನ್ನು ಕೊಟ್ಟು ಈ ಕಡೆ ಮೇವನ್ನ ಹಸುಗಳಿಗೆ ಪೂರೈಕೆ ಮಾಡ್ತೀರಿ. ಹಸಿರು ಮೇವನ್ನೇ ಹೆಚ್ಚಾಗಿ ಕೊಡ್ತೀರಾ, ಒಣಮೇವನ್ನು ಒದಗಿಸೋದಿದೆಯಾ? ಒಣಮೇವನ್ನ ನಾನು ವರ್ಷಕ್ಕೆ 50,000 ರೂಪಾಯಿ ಖರ್ಚಲ್ಲಿ 3 ಟ್ರ್ಯಾಕ್ಟರ್ ಒಣಹುಲ್ಲನ್ನ ತಂದು ಸ್ಟಾಕ್ ಮಾಡ್ಕೊಳ್ತೀನಿ. ಅದನ್ನೇ ಪ್ರತಿದಿನ ಕೊಟ್ರೆ ಹಸುಗಳಿಗೆ ಅಷ್ಟು ಹಾಲು ಉತ್ಪತ್ತಿ ಆಗೋದಿಲ್ಲ. ನಮ್ಮಲ್ಲಿ ಬೆಳೀತಾ ಇರ್ತಕ್ಕಂಥ ಈ ನಾಮದಾರಿ ಮೇವು ಜೊತೆಗೆ ಈ ಪೇನಿಯರ್ ಹುಲ್ಲಿದೆಯಲ್ಲ, ಇದೇ ಸಾಕಷ್ಟು ಮೇವು ಆಗುತ್ತೆ. ಜೊತೆಗೆ ಮಳೆಗಾಲದಲ್ಲಿ ಮತ್ತೆ ನಮಗೆ ತುಂಬಾ ಏನಾದರೂ ಈ ರೇಷ್ಮೆ ಕೆಲಸಗಳೆಲ್ಲ ಒತ್ತಡ ಇದ್ದಾಗ ಹುಲ್ಲು ಕುಯ್ಯಕ್ಕಾಗದೆ ಇರೋಂತ ಸಮಯದಲ್ಲಿ ಉಪಯೋಗ ಮಾಡ್ಕೊಳ್ಳೋಕ್ಕಾಗಿ ಒಣಹುಲ್ಲು ಮಾಡ್ಕೊಂಡಿರ್ತೀವಿ. ಜೊತೆಗೆ ತುಂಬಾ ಮಳೆ ಇದ್ದಾಗ ಪ್ರತಿದಿನ 1 ಕಂತೆ ಒಣಹುಲ್ಲನ್ನ 1 ಹಸು ಹಾಕ್ತೀವಿ. ವರ್ಷವಿಡೀ ನಿಮಗೆ ಮೇವಿನ ಕೊರತೆಯನ್ನು ಕಾಣಿಸ್ಲಿಕ್ಕಿಲ್ಲ ಅಲ್ವಾ? ಇಲ್ಲ ಸರ್, ನಮಗೆ ವರ್ಷ ಇಡೀ ಮೇವಿನ ಕೊರತೆ ಅಷ್ಟಾಗಿ ಕಂಡಿಲ್ಲ. ಯಾಕೆ ಅಂತಂದ್ರೆ ಮಳೆಗಾಲ 1-3 ತಿಂಗಳು ಜಡಿ ಮಳೆ ಇರುವಾಗ ಜೂನ್ ಜುಲೈ ಆಗಸ್ಟು ಅಲ್ಲಿ ಸ್ವಲ್ಪ ನಮಗೆ ಮೇವಿನ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ನಾವು ಈ ಬೋರ್ವೆಲ್ನ ನಂಬಿ ವ್ಯವಸಾಯ ಮಾಡ್ತಾ ಇರೋದ್ರಿಂದ ಬೇಸಿಗೆ ಟೈಮಲ್ಲಿ ನಮಗೆ ನೀರಿನದೇನಂತ ಕೊರತೆ ಇಲ್ಲ. ಹಾಗಾಗಿ ಅದು ಪ್ರತಿ 2 ತಿಂಗಳಿಗೆ ಬರೋಂಥ ಮೇವು, ಯಾವುದು ನಮ್ಮ ಬೇಬಿ ಕಾರ್ನ ಜೋಳ ಇದೆಯಲ್ಲ ಅದು 2 ತಿಂಗಳಿಗೆ ಬರುತ್ತೆ. 2 ತಿಂಗಳಲ್ಲಿ ಅದನ್ನು ಮಾತಿನ ನಾವು ಕಟಾವು ಮಾಡಿದ್ಮೇಲೆ 1 ಎಕರೆ ಜಾಗ ನಮಗೆ 1 ತಿಂಗಳಿಗೆ ಮೇವು ಆಗುತ್ತೆ. ಜೊತೆಗೆ ಪ್ರತಿದಿನ 4.5 ನನಗೆ ಪೈನಿಯರ್ ಹುಲ್ಲು ಸಿಗುತ್ತೆ, 4-5 ವರೆ. ಹಂಗಾಗಿ ದಿನಕ್ಕೆ ನನಗೆ 12-13 ವರೆ ಸಿಮೇವು ಬೇಕು. ಅಷ್ಟಕ್ಕೆ ವ್ಯವಸ್ಥೆ ಆಗೋ ಥರ ಮಾಡ್ಕೊಂಡಿದ್ದೀನಿ. ಸುಮಾರು 15 ಹಸುಗಳಿದ್ದಾವೆ ಕಡಸುಗಳು ಸೇರಿಕೊಂಡು, ಇವುಗಳನ್ನ ಬಿಟ್ಟು ಸಾಕ್ತೀರಾ, ಕಟ್ಟಿ ಸಾಕ್ತೀರಾ, ಅಥವಾ ಸ್ವಲ್ಪ ಸಮಯ ಬಿಡೋದು, ಇನ್ನು ಉಳಿದಂತೆ ಕಟ್ಟೋದು, ಹೇಗೆ ನಡೆದಿದೆ ನಿಮ್ಮ ಸಾಕಾಣಿಕೆ ವಿಧಾನ? ನಾವು ಈಗ ನಮ್ಮಲ್ಲಿ ಹಸುಗಳನ್ನ ಹೊರಗಡೆ ಬಿಡೋದಿಲ್ಲ, ನಾವು ಆ ಕೊಟ್ಟಿಗೆಲ್ ಕಟ್ಟಿದಲ್ಲಿಗೆ ಮೇವು ಪೂರೈಕೆ ಮಾಡಿ ಅಲ್ಲೇ ಸಾಕಾಣಿಕೆ ಮಾಡ್ತೀವಿ. ನಾವು ಬಿಡೋದು ಯಾವಾಗ ಅಂತಂದ್ರೆ ಹಾಗೆ ಹೊರಗಡೆ ಮೇಯಕ್ಕಂತೂ ಯಾವಾಗಲೂ ಬಿಡೋದಿಲ್ಲ. ಯಾವಾಗಾದ್ರೂ ಒಂದೊಂದು ದಿನ ಹೊರಗಡೆ ಕಟ್ಟಿ ಸ್ವಲ್ಪ ಕಾಲಾಡ್ಲಿಕ್ಕೆ ಅವು ಹೊರಗಡೆ ವಾತಾವರಣಕ್ಕೆ ಇರಲಿ ಅಂತೇಳಿ ಕಟ್ಟದಷ್ಟು ಬಿಟ್ರೆ ಮೇಯಕ್ಕೋಸ್ಕರ ನಾವು 1 ದಿನವೂ ಹೊರಗಡೆ ಬಿಟ್ಟು ಮೇಯಿಸೋದಿಲ್ಲ ಹಸುಗಳನ್ನ. ಮೇವಿನ ಪೂರೈಕೆ ಬಗ್ಗೆ ಹೇಳಿ. ಎಷ್ಟೋ ಜನ ಹೇಳೋದಿದೆ ಮೇವನ್ನ ಕತ್ತರಿಸಿ ತುಂಡರಿಸಿ ಕೊಟ್ರೆ ಚೆನ್ನಾಗಿ ತಿಂತವೆ ಅಂತ ಅನ್ಕೊಂಡು, ಕೆಲವೊಬ್ರು ಇಲ್ಲ ಹಾಗೆ ಕೊಟ್ರೆ ಒಂಥರ ನಿಧಾನಕ್ಕೆ ಚೆನ್ನಾಗಿ ತಿಂತವೆ, ನಾವು ಕೊಡೋ ಪ್ರಮಾಣನೂ ಹೆಚ್ಚಿಗೆ ಬೇಕಾಗಿಲ್ಲ ಅಂತ ಹೇಳೋದಿದೆ, ನೀವೇನಂತೀರಿ? ಹೌದು ಸರ್, ನನ್ನಲ್ಲಿ ಚಾಪ್ ಕಟ್ರ ಮಿಷನ್ ಇದೆ. ಆ ಮಿಷನ್ ಇದ್ರೂ ಕೂಡ ನಾನೇನು ಅದನ್ನ ಯೂಸ್ ಮಾಡಿ ಕಟ್ ಮಾಡಿ ಪುಡಿ ಪುಡಿ ಮಾಡಿ ಮೇವು ಕೊಡ್ತಾ ಇಲ್ಲ. ನಮ್ಮಲ್ಲಿ ಬೆಳೀತಾರ ಮೇವನ್ನ ಹೇಗೆ ಕಟ್ ಮಾಡ್ಕೊಂಡ್ ಬರ್ತೀವೋ ಅದೇ ತರ ಗುಂತಿಗೆ ಹಾಕಿ ಮೇಯಿಸ್ತಾ ಇದೀವಿ. ಅದು ಈಗ ನಾನು ಬೆಳಿಗ್ಗೆ 10 ಗಂಟೆಗೆ ಮೇವು ಕೊಟ್ರೆ 1-2 ಗಂಟೆ ತನಕನು ತಿನ್ನಷ್ಟು ಮೇವು ಇರುತ್ತೆ. ನಾವು ಪುಡಿ ಮಾಡಿ ಕೊಡೋದ್ರಿಂದ ಬಹಳ ಬೇಗ ಖಾಲಿ ಮಾಡ್ತವೆ. ಜೊತೆಗೆ ಅದನ್ನ ನಾವು ಆ ರೀತಿ ಪೂರ್ತಿ ಉದ್ದ ಮೇವನೆ ಕೊಟ್ರೆ 2-3 ಸರಿ ಹೋಗಿ ಅದನ್ನ ಕೆಳಗಡೆ ಚೆಲ್ಲದ ರೀತಿ ನೋಡ್ಕೊಂಡು ಹಾಕ್ಬೇಕಷ್ಟು ಬಿಟ್ರೆ ಅದು ಇನ್ನೇನು ಅದರಿಂದ ಲುಕ್ಷಾನ ಮಾಡಿ ಹಾಳು ಮಾಡ್ತಾ ಇಲ್ಲ, ಎಲ್ಲ ಮೇವನು ಕೂಡ ತಿಂದು ಖಾಲಿ ಮಾಡ್ತಾ ಇದಾವೆ ದನಗಳು. ಬೇಗ ಖಾಲಿ ಮಾಡಿಬಿಡ್ತವೆ, ಕತ್ತರಿಸಿ ಹಾಕಿದ್ರೆ ಆಮೇಲೆ ಹೆಚ್ಚು ತಿಂತವಂತ ಅನ್ಕೊಂಡು ಹೇಳ್ತಾ ಇದ್ರಿ. ಹಾಗೆ ಕೊಟ್ರೆ ನಿಧಾನಕ್ಕೆ ಜಡುಮಿಕೆ ಅಂತ ಮೆಲ್ಕ್ ಹಾಕೋಂತ ಕೊಟ್ಟದ್ರಲ್ಲೇ ತೃಪ್ತಿ ಪಡ್ತವೆ, ಹೆಚ್ಚು ಸಮಯವನ್ನ ವಿನಿಯೋಗಿಸ್ಕೊಳ್ತವೆ. ಹಾಗಾಗಿ ನಿಮಗೆ ಹೆಚ್ಚೆಚ್ಚು ಮೇವನ್ನ ಒದಗಿಸ್ಬೇಕು, ಪೂರೈಸಬೇಕು, ಅದ್ರ ಬಗ್ಗೆ ಚಿಂತೆ ಮಾಡ್ಬೇಕನ್ನೋ ಒಂದು ವಿಚಾರ ಇಲ್ಲ. ಒಳ್ಳೇದೆ. ಕೊಟ್ಟಿಗೆ ಎಷ್ಟು ವರ್ಷ ಆಯ್ತು ಕಟ್ಟಿಸಿ? ಕೊಟ್ಟಿಗೆ ಕಟ್ಟಿ ಈಗ 10 ವರ್ಷ ಆಯ್ತು. 10 ವರ್ಷದಿಂದ ಈಗ ಅಲ್ಲೊಂದು 20 ಹಸುಗಳು ಕೊಟ್ಟಕ್ಕೆ ವ್ಯವಸ್ಥೆ ಆಗೋ ತರ ಕೊಟ್ಟಿಗೆ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ರಬ್ಬರ್ ಮ್ಯಾಟ್ನ ಅಳವಡಿಕೆ ಮಾಡ್ಕೊಂಡಿದ್ದೀನಿ. ಜೊತೆಗೆ ಪ್ರತಿದಿನ ಬೆಳಿಗ್ಗೆ ಒಂದ್ಸರಿ ನಾವು ಹಾಲೆಲ್ಲ ಕರೆದಾದ್ಮೇಲೆ ಇಡೀ ಕೊಟ್ಟಿಗೆನೆಲ್ಲ ತೊಳೆದು ಸ್ವಚ್ಛ ಮಾಡಿ ಒಂದು 10 ಗಂಟೆಗೆ ಮೇವು ಹಾಕ್ತೀವಿ. ಮತ್ತೆ ಮಧ್ಯಾಹ್ನ ಒಂದ್ಸರಿ ನೀರು ಕುಡಿಸುವಾಗ್ಲೂ ಕೊಟ್ಟಿಗೆನೆಲ್ಲ ಸ್ವಚ್ಛ ಮಾಡಿ ದನಗಳಿಗೆ ನೀರು ಕುಡಿಸಿ ಮೇವು ಹಾಕ್ತೀವಿ. ಹಾಗೆ ದಿನ ಸ್ವಚ್ಛ ಮಾಡುತ್ತಾ ಇರೋದ್ರಿಂದ ಕೊಟ್ಟಿಗೆ ನನಗೆ ಒಂದು 10 ವರ್ಷದಿಂದ ನೀಟಾಗಿದೆ. ಏನು ಕೊಟ್ಟಿಗೆಯಿಂದ ದನಗಳಿಗೆ ಯಾವುದೇ ಸಮಸ್ಯೆ ಇಲ್ಲ. ಜೊತೆಗೆ ರಬ್ಬರ್ ಮ್ಯಾಟ್ ಇರೋದ್ರಿಂದ ಅಲ್ಲಿ ಜಾರಿ ಬೀಳೋದು ಅದೆಲ್ಲ ಸಮಸ್ಯೆಗಳಿಲ್ಲ. ಹಸುಗಳು ಆರೋಗ್ಯಕರವಾಗಿ ಇದ್ದಾವೆ. ಕೊಟ್ಟಿಗೆ ಕಟ್ಟಲಿಕ್ಕೆ ಎಷ್ಟು ವೆಚ್ಚ ಆಯ್ತು? ಆಗ ನಾನು 20 ಹಸುಗಳು ಸಾಕಣೆ ಮಾಡುವಂತ ಕೊಟ್ಟಿಗೆ ಕಟ್ಟಲಿಕ್ಕೆ 1.5 ಲಕ್ಷ ಖರ್ಚು ಬಂದಿತ್ತು ಸರ್. ಕೆಲವೊಬ್ರು ಚಪ್ಪಡಿ ಕಲ್ಲನ್ನು ಹಾಕಿ ಕೆಳಗಡೆಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ, ಸಿಮೆಂಟ್ ಅನ್ನ ಸಾರಿಸಿ ಮುಗಿಸೋದಿದೆ. ಕೆಲವೊಬ್ರು ಇರಲಿ ಬರೀ ಮಣ್ಣಲ್ಲೇ ಮಲಗ್ಸೋಣ ಅಂತ ಅನ್ಕೊಂಡು ಆಗಿಂದಾಗೆ ಮಣ್ಣನ್ನು ಬದಲಾವಣೆ ಮಾಡ್ತಾರೆ. ನೀವು ಮಾಡ್ಕೊಂಡಿರೋದು? ನಾನು ಮಾಡ್ಕೊಂಡಿರೋದು ಕೆಳಗಡೆ ಕಾಂಕ್ರೀಟ್ ಹಾಕಿ ಗಾರೆ ಹಾಕಿ ಅದರ ಮೇಲೆ ಮ್ಯಾಟ್ ಹಾಕೊಂಡಿದ್ವಿ. ಈಗ ನಾವು ಸಾಕಾಣಿಕೆ ಮಾಡ್ತಾ ಇರೋ ರೀತಿಗೆ ಯಾವುದೇ ಕಾರಣಕ್ಕೂ ಮಣ್ಣು ಕೊಟ್ಟಿಗೆಯಲ್ಲಿ ಸಾಕಾಣಿಕೆ ಮಾಡಲಿಕ್ಕಾಗಲ್ಲ. ಯಾಕೆಂತಂದರೆ ನಾವು ಪ್ರತಿದಿನ ದನಗಳನ್ನ ತೊಳೆಯೋದ್ರಿಂದ ನೀರೆಲ್ಲ ಆಗಿ ಇಡೀ ಕೊಟ್ಟಿಗೆಲ್ಲ ಗೊಜ್ಜಾಗುತ್ತೆ. ಜೊತೆಗೆ ಮಣ್ಣಲ್ಲಿ ದನಗಳು ಅಷ್ಟು ಆರೋಗ್ಯವಾಗಿ ಇರಲ್ಲ ಅನಿಸುತ್ತೆ, ತುಂಬ ಗುಂಡಿ ಬೀಳ್ತಾ ಇರ್ತದೆ. ಹೆಚ್ಚು ಪ್ರಮಾಣದಲ್ಲಿ ದನಗಳನ್ನ ಸಾಕಬೇಕು ಅಂತಂದರೆ ಕಾಂಕ್ರೀಟ್ ಕೊಟ್ಟಿಗೆನೇ ಬೇಕು. ಕಾಂಕ್ರೀಟ್ ಕೊಟ್ಟಿಗೆ ಮೇಲೆ ರಬ್ಬರ್ ಮ್ಯಾಟ್ ಬೇಕೇ ಬೇಕು, ಇಲ್ಲದಿದ್ರೆ ಸಾಕಾಣಿಕೆ ಮಾಡೋಕ್ಕೆ ತುಂಬ ಕಷ್ಟ. 20 ಹಸುಗಳನ್ನು ಕಟ್ಟೆ ಹಾಕಲಿಕ್ಕೆ ಎಷ್ಟು ವೆಚ್ಚದ ರಬ್ಬರ್ ಮ್ಯಾಟ್ ಬೇಕಾಗ್ತದೆ? ಒಂದು ಹಸುಗೆ ಒಂದು ಮ್ಯಾಟ್ ಬೇಕು ಸರ್. ಒಂದು 20 ಹಸುಗೆ ಅಂದರೆ 20 ಮ್ಯಾಟು. ಇವತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘ ಯೂನಿಯನ್ಗಳಿಂದ ಸರ್ಕಾರದಿಂದ ಅರ್ಧ ಕೊಟ್ಟು ಅರ್ಧ ರೇಟ್ಗೆ ನಮಗೆ ಮ್ಯಾಟ್ ಕೊಡ್ತಾರೆ. ಆದರೆ ಆ ಬೆನಿಫಿಟ್ ಸಿಕ್ಕಿಲ್ಲ. ಈಗ ನಾನು ಹಾಕಿರೋ ಮ್ಯಾಟೆಲ್ಲ ಪೂರ್ತಿ ವೆಚ್ಚ ಮಾಡಿ ತಂದಿರೋದು. ಒಂದು ಮ್ಯಾಟ್ಗೆ 2,800 ರೂಪಾಯಿ, ನನಗೆ ಒಟ್ಟು 16 ಮ್ಯಾಟು ಹಾಕಿದ್ದೀನಿ ನನ್ನ ಕೊಟ್ಟಿಗೆಗೆ. ಎಷ್ಟು ವರ್ಷ ಬಾಳಿಕೆ ಬರ್ಬೋದು ಅಂತ ಹೇಳ್ತೀರಿ? ಮ್ಯಾಟ್ಗಳು ಒಂದು 10 ವರ್ಷ ಬಾಳಿಕೆ ಬರ್ತದೆ ಅಂತ ಅವ್ರು ಹೇಳ್ತಾರೆ. ನನಗನ್ಸುತ್ತೆ ಮ್ಯಾಟ್ ಏನಾಗಲ್ಲ, ಆದರೆ ಆ ಕಾಲಿಡೋ ಜಾಗಗಳು ಸ್ವಲ್ಪ ತೂತಾಗುತ್ತೆ. ಆ ಒಂದೇ ಜಾಗದಲ್ಲಿ ಹಸುಗಳು ಕಾಲಿಟ್ಕೊಂಡಿರೋದ್ರಿಂದ ಒಂದು 4-5 ವರ್ಷದಲ್ಲಿ ಸ್ವಲ್ಪ ಓಲ್ ಆಗ್ಬೋದು. ಅಷ್ಟು ಬಿಟ್ಟರೆ ಇಡೀ ಮ್ಯಾಟ್ ಹಾಳಾಗಬೇಕಾದ್ರೆ 1 ವರ್ಷ ಬೇಕು, ಅದಷ್ಟು ಬೇಗ ಏನು ಹಾಳಾಗೋದಿಲ್ಲ. ಬಹಳ ಮುಖ್ಯವಾದ ಸಂಗತಿಯನ್ನು ಹೇಳ್ತಾ ಇದ್ರಿ, ಹಾಲು ಕರೆಯೋ ವಿಚಾರ. ಹಾಲು ಕರೀಲಿಕ್ಕೆ ಯಂತ್ರವನ್ನು ತೆಗೆದುಕೊಂಡು ಬಂದೆ, ಕರೆಂಟ್ ಹೋಯ್ತಂದರೆ ಜನ್ರೇಟರ್ನು ಇರಲಿ ಅಂತ ಅಂದ್ಕೊಂಡು ಖರೀದಿ ಮಾಡಿದೆ. ಆದರೆ ಯಾಕೋ ಇಷ್ಟ ಆಗಲಿಲ್ಲ, ಸಮಸ್ಯೆಗಳು ಕಾಣಿಸ್ಕೊಂಡು ಅಂತ ಅಂದ್ಕೊಂಡು ಹೇಳಿ ವಿವರಿಸಿ. ಈಗ ಒಂದು 10 ವರ್ಷದಿಂದ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು 4 ವರ್ಷ ಕೈಯಲ್ಲೇ ಹಾಲು ಕರೆದೆ. ಕೈಯಲ್ಲಿ ಹಾಲು ಕರೆಯುವಾಗ ನಮ್ಮ ಹಸುಗಳೆಲ್ಲ ಆರೋಗ್ಯಕರವಾಗಿ ಇದ್ದೋ ಚೆನ್ನಾಗಿತ್ತು. ಆಮೇಲೆ ಈಗ ಪ್ರತಿದಿನ ಹಾಲು ಕರೆಯೋದು ಅಂತನ್ವಾಗ ಸ್ವಲ್ಪ ಶ್ರಮದಾಯಕ ಕೆಲಸ, ನಾನು ಮತ್ತೆ ನನ್ನ ಪತ್ನಿ ಪುರುಷರು ಕರಿತಿದ್ದೋ. ಈಗ ನಾನೆಲ್ಲಾದರೂ ತುರ್ತು ಹೊರಗಡೆ ಹೋದಾಗ ಆ ಸಮಸ್ಯೆಗಳಾಗ್ತವೆ ಅಂತ ಹೇಳ್ಬಿಟ್ಟು ಈ ಹಾಲು ಕರೆಯೋ ಮಿಷನ್ ಅಳವಡಿಸ್ಕೊಳ್ಳೋಣ ಅಂತೇಳಿ ಅಳವಡಿಕೆ ಮಾಡಿಕೊಂಡೆ. ಹಾಲು ಕರೆಯೋ ಮಿಷನ್ನಲ್ಲಿ ನನಗೆ ಒಂದು 3 ವರ್ಷ ಸತತವಾಗಿ ಹಾಲು ಕರೆದಿದ್ದೀನಿ. 3 ವರ್ಷ ಕರೆದಿರಲಿ ನನ್ನ ಅನುಭವದ ಪ್ರಕಾರ ಅದು ಈಗ ಜಾಸ್ತಿ ಪ್ರಮಾಣದಲ್ಲಿ ಹಾಲು ಕರಿಬೇಕಾದ್ರೆ ಬೇಕೇ ಬೇಕು, ವಿಧಿ ಇಲ್ಲ, ಕರಿತೀವಿ. ಆದರೆ ನನಗನ್ಸುತ್ತೆ ಒಂದು ಹಸುಂದು ಹಾಲು ಇಳುವರಿ ನಿಮಗೆ ಕೈಯಲ್ಲಿ ಕರಿವಾಗ ಏನು ಸಿಗುತ್ತೋ ಆ ಇಳುವರಿ ಮಿಷನಲ್ಲಿ ಸಿಗಲ್ಲ. ಜೊತೆಗೆ ಕೆಚ್ಚಲು ಭಾವ ಆಗ್ಬೋದು ಅಥವಾ ಇನ್ನಿತರ ಸಮಸ್ಯೆಗಳು ಹಾಲು ಕರೆಯೋ ಮಿಷನ್ಲಿ ಹೆಚ್ಚು, ಕೈಯಲ್ಲಿ ಕರೆಯೋದ್ರಿಂದ ಅದೆಲ್ಲ ತುಂಬ ಕಮ್ಮಿ. ಜೊತೆಗೆ ಕೈಯಲ್ಲಿ ಕರೆಯುವಾಗ ಹಸುಗಳಿಗೂ ನಮಗೂ ಬಾಂಧವ್ಯನೂ ಚೆನ್ನಾಗಿರುತ್ತೆ. ಆದರೆ ವಿಧಿ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ಹೆಚ್ಚಿನ ಹಸುಗಳು ಸಾಕಿ ಹಾಲು ನಾವು ಕರಿಬೇಕು ಅಂತಂದರೆ ಮಿಷನ್ನ ಬಳಕೆ ಮಾಡಲೇಬೇಕಾಗುತ್ತೆ. ಆದರೆ ಒಂದು 5-10 ಹಸುಗಳು ನನಗೆ ಕರೆಯೋಕ್ಕೆ ಶಕ್ತಿ ಇದೆ ಅನ್ನೋರು ಯಾವುದೇ ಕಾರಣಕ್ಕೂ ಮಿಷನ್ ಉಪಯೋಗ ಮಾಡದೇ ಈಗ 10 ಹಸುಗಳಲ್ಲಿ ನೀವು ಏನು ಹಾಲು ಕೈಯಲ್ಲಿ ಕರಿತೀರೋ ಅದನ್ನು 15 ಹಸುಗಳು ಬೇಕಾಗುತ್ತೆ ಅಂತ ನನ್ನ ಅನುಭವ. ಈಗ 15 ಹಸುಗಳು ಮಿಷನ್ಲಿ ಕರೆದ್ರೆ ಎಷ್ಟು ಹಾಲು ಕೊಡ್ತವೋ ಕೈಯಲ್ಲಿ 10 ಹಸುಗಳು ಅಷ್ಟು ಹಾಲನ್ನ ಕೊಡ್ತವೆ. ಆಗ ನಮಗೆ ಉಳಿತಾಯ ಹೆಚ್ಚಾಗುತ್ತೆ. ಮಿಷನ್ಗಿಂತ ಕೈಯಲ್ಲಿ ಕರೆಯೋದು ಅತ್ಯುತ್ತಮ ಅನಿಸುತ್ತೆ. ನನ್ನ ಹತ್ರ ಈಗ 65,000 ಖರ್ಚು ಮಾಡಿ ಮಿಷನ್ನ ತಗೊಬಂದೆ. ಕರೆಂಟ್ ಹೋದಾಗ ಜನರೇಟರ್ ಉಪಯೋಗಕ್ಕೆ ಹೋಗಿ ಜನರೇಟರ್ ಕೂಡ ತಂದು ಎರಡನ್ನೂ ಫಿಟ್ ಮಾಡಿ ಒಂದು 3 ವರ್ಷ ಹಾಲು ಕರೆದು ಇವತ್ತು ಉಪಯೋಗ ಮಾಡ್ದೇ ತೆಗೆದಿಟ್ಟಿದ್ದೀನಿ. ನನಗನ್ಸುತ್ತೆ ಕೈಯಲ್ಲಿ ಕರೆದೆ ಅತ್ಯುತ್ತಮ, ಹಸುಗಳು ಕೂಡ ಆರೋಗ್ಯಕರವಾಗಿರ್ತವೆ. ನನ್ನ ಹತ್ರ ಒಂದು 3-4 ಹಸುಗಳು ಒಳ್ಳೆ ಬೆಲೆ ಬಾಳ ಹಸುಗಳು ಮತ್ತು ಒಳ್ಳೆ ಹಾಲು ಕೊಡ್ತಿದ್ದಂಥ ಒಂದು ದಿನಕ್ಕೆ ಒಂದು 18-20 ಲೀಟ್ರ್ ಹಾಲು ಕೊಡ್ತಿದ್ದ ಹಸುಗಳು ಕೆಚ್ಚುಲ್ಭವಾಗಿ ಈ ಮಿಷನ್ ಹಾಕಿ ಎಲ್ಲ 2 ತೊಟ್ಟು 3 ತೊಟ್ಟಕ್ಕೆ ಬಂದ್ಬಿಟ್ಟು ಅವು 4 ತೊಟ್ಟಲು ಸರಿಸಮನಾಗಿ ಹಾಲು ಬರಬೇಕು ಅಂತಂದರೆ ಕೈಯಲ್ಲಿ ಕರೆಯೋದೆ ಉತ್ತಮ ಸರ್. ಹೇಳ್ತಾರೆ ಸುಧಾರಿತ ತಳಿಗಳ ಹಸುಗಳ ಹಾಲನ್ನು ಹಿಂಡೋದು ಕಷ್ಟ, ಕೈ ಸೋತು ಹೋಗ್ತದೆ, 45-50-60 ಆದಮೇಲೆ ಸಾಕಪ್ಪ ಸಾಕನ್ನ ಥರ ಆಗ್ಬಿಡುತ್ತೆ ಅಂತ ಅನ್ಕೊಂಡು ಮಾತಾಡೋದಿದೆ. ನೀವು ಹೇಗೆ ನಿಭಾಯಿಸ್ತದ್ರಿ ಇಬ್ರು? ಏಜ್ ಕೂಡ ನಮಗೆ ಚಿಕ್ಕದಿದೆ, ನಿಜ ನೀವು ಹೇಳಿದ್ದು ಒಂದು 50-60 ಕಳೆದ ಮೇಲೆ ಅದು ಕಷ್ಟ ಆಗುತ್ತೆ. ಈಗ ನಮ್ಮಿಬ್ರಿಗೂ ಒಂದು 30-35 ಏಜ್, 27-28 ಶುರು ಮಾಡಿಕೊಂಡು ಹಂಗಾಗಿ ನಮಗೆ ಅಂತ ಕಷ್ಟ ಅನಿಸಿಲ್ಲ ಇದುವರೆಗೆ ಹಾಲು ಕರೆಯೋದು. ಆದರೆ ನಿಜ ಅದು ಏಜ್ ಆದಮೇಲೆ ಕರೆಯೋದು ನಿಜವಾಗ್ಲೂ ಕಷ್ಟ. ಈ ಹಸುಗಳಿಗೆ ಇನ್ನು ಬಾಕಿ ಕೆಲಸಗಳೆಲ್ಲನೂ ಮಾಡ್ಬೋದು, ಹಾಲು ಕರೆಯೋದು ಒಂದೇ ಕಷ್ಟದ ಕೆಲಸ. ಯಾಕೆಂದರೆ ಒಂದು ದೊಡ್ಡ ಹಸು ಅನ್ನುವಾಗ ಅದು ಟೈಮ್ಗೆ 8-10 ಲೀಟ್ರ್ ಹಾಲು ಕೊಡುತ್ತೆ. ಆ 8-10 ಲೀಟ್ರ್ ಹಾಲನ್ನ ಒಂದು ಶಾರ್ಟ್ ಟೈಮಲ್ಲಿ ಕರೆದು ಮುಗಿಸ್ಬೇಕು. ಈಗ ಅದು ನಾನು ಹಾಲು ಕರಿತೀನಿ ಅಂದ್ಬಿಟ್ಟು ಬೆಳಿಗ್ಗೆ 8 ಗಂಟೆ ಕೂತ್ಕೊಂಡು 9 ಗಂಟೆಗೂ ಕರೆಯೋಕ್ಕಾಗಲ್ಲ. ಅದಕ್ಕೆ ಏನಿದ್ರು ಒಂದು ಹಸುಗೆ ಹೊರಬಿಟ್ಟ ಮೇಲೆ 5-6 ನಿಮಿಷದಲ್ಲಿ ಹಾಲು ಕರೆದು ಮುಗಿಸ್ಲೇಬೇಕು. ಆ ಟೈಮಲ್ಲಿ ಹಾಲು ಕರೆಯೋದು ಸ್ವಲ್ಪ ಶ್ರಮದಾಯಕನೇ. ಆದರೆ ನಮ್ಮ ಕೈಲಿ ಎಷ್ಟು ದಿನ ಹಾಲು ಕರೆಯೋಕ್ಕೆ ತಾಕತ್ ಇದೆಯೋ ಅಷ್ಟು ದಿನ ಕೈಯಲ್ಲಿ ಕರೆಯೋದು ಉತ್ತಮ ಅಂತ ನನಗನ್ಸುತ್ತೆ. ಸುಲಭವಾಗಿ ಹಾಲು ಹಿಂಡಲಿಕ್ಕೆ ಏನಾದರೂ ಮಾರ್ಗಗಳನ್ನು ಕಂಡುಕೊಂಡಿದ್ದೀರಾ? ಸರ್ ನನಗೆ ಎರಡು ಕೈಯಲ್ಲೂ ಬಕೆಟ್ ಇಟ್ಕೊಂಡು ಹಾಲು ಕರೆಯೋದು, ಹಂಗಾಗಿ ಅದು ಸ್ವಲ್ಪ ಸ್ಪೀಡಾಗಿ ಕರಿಬಹುದು. ಜೊತೆಗೆ ಹಸುಗಳನ್ನ ಸಾಕಾಣಿಕೆ ಮಾಡುವಾಗ ಈ ಸ್ಮೂತ್ ಮಲೆ ಹಸುಗಳನ್ನ ಸ್ವಲ್ಪ ಇಟ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ. ಸಾಧಾರಣ ಒಂದು 10 ಹಸುಗಳಲ್ಲಿ ಒಂದು 2-3 ರಫ್ ಮಲೆ ಇರ್ತವೆ. ತುಂಬಾ ರಫ್, ಅದನ್ನ ಕರೆಯಕ್ಕೆ ಕಷ್ಟ ಅನ್ನೋ ಹಸುಗಳನ್ನ ಜಾಸ್ತಿ ಸಾಕಾಣಿಕೆ ಮಾಡೋದಕ್ಕಿನ್ನ ಅಷ್ಟು ತಕ್ಷಣ ಹಾಲು ಬರೋಂತ ಹಸುಗಳದು ಗೊತ್ತಾಗುತ್ತೆ ನಾವು ಸಾಕುವಾಗ. ಅಂತ ಹಸುಗಳನ್ನ ಹೆಚ್ಚಿಟ್ಕೊಂಡು ಹಾಲು ಕರೆಯೋದು ಸುಲಭ. ಹಸಿರು ಮೇವನ್ನ ಮತ್ತೆ ಪಶು ಆಹಾರವನ್ನ ಯಾವಾಗ ಕೊಡ್ತೀರಿ, ಎಷ್ಟೆಷ್ಟು ಕೊಡ್ತೀರಿ? ಸರ್ ನಾವು ಬೆಳಿಗ್ಗೆ 5 ಗಂಟೆಗೆ ನಮ್ಮ ಕೆಲಸನ ಶುರು ಮಾಡ್ತೀವಿ. ಕೊಟ್ಟಿಗೆಗೆ 5 ಗಂಟೆಗೆ ಹೋದ್ರೆ ಒಂದು 5:30 ನಾವು ಹಸುಗಳಿಗೆಲ್ಲ ಪಶು ಆಹಾರ ಕೊಡ್ತೀವಿ. 5:30 ಕೊಟ್ರೆ ಅದು ಒಂದು 5:30ಗೆಲ್ಲ ತಿಂದು ಮುಗಿಸುತ್ತೆ. 5:30 ಮುಗಿಸಿದ ಮೇಲೆ ನಾವು ಕೊಟ್ಟಿಗೆನೆಲ್ಲ ಒಂದು ರೌಂಡು ಸಗಣಿನೆಲ್ಲ ತೆಗೆದು ಸ್ವಚ್ಛ ಮಾಡಿ ಒಂದು 6 ಗಂಟೆಗೆ ಹಾಲು ಕರೀಲಿಕ್ಕೆ ಶುರು ಮಾಡ್ತೀವಿ. 6 ರಿಂದ ನಮಗೆ 7:00 ತನಕ ಹಾಲು ಕರಿಯೋದೇ ಆಗುತ್ತೆ. ಆಮೇಲೆ ತಗೊಂಡೋಗಿ ಡೈರಿಗೆ, ನಮ್ಮ ಡೈರಿ ಟೈಮು ಬೆಳಿಗ್ಗೆ 7 ರಿಂದ 8 ಗಂಟೆಗೆ ಕ್ಲೋಸ್ ಆಗುತ್ತೆ. ಆ ಟೈಮ್ ಒಳಗಡೆ ಹಾಲು ಪೂರೈಕೆ ಮಾಡಿ ಬರ್ತೀವಿ. ಇನ್ನು ಅಲ್ಲಿಂದ ಬಂದ ಮೇಲೆ ಒಂದು ನಮ್ಮ ತಿಂಡಿ ಎಲ್ಲ ಮುಗಿಸ್ಕೊಂಡು ನಂತರ ನೀರು ಬಿಟ್ಕೊಂಡು ಇಡೀ ಕೊಟ್ಟಿಗೆನೆಲ್ಲ ವಾಶ್ ಮಾಡಿ ದನಗಳನ್ನೆಲ್ಲ ತೊಳೆದು ಆಮೇಲೆ ಒಂದು 10 ಗಂಟೆ ಹೊತ್ತಿಗೆ ಹಸಿರು ಮೇವನ್ನ ಕೊಡ್ತೀವಿ ಸರ್. ಮಧ್ಯಾಹ್ನ, ಸಾಯಂಕಾಲ, ರಾತ್ರಿ? ನಾವೀಗ 10 ಗಂಟೆಗೆ ಮೇವು ಹಾಕಿದ್ರೆ ಅದು ಒಂದು 12:30-1 ಗಂಟೆ ತನಕ ಮೇಯ್ತಾ ಇರುತ್ತೆ. 1 ಗಂಟೆಯಲ್ಲಿ ನಾವು ಒಂದ್ಸರಿ ಕೊಟ್ಟಿಗೆನೆಲ್ಲ ಸ್ವಚ್ಛ ಮಾಡಿ ಎಲ್ಲದಕ್ಕೂ ನೀರು ಕುಡಿಸಿ ಮತ್ತೆ ಪುನಃ ಒಂದು ರೌಂಡು ಒಂದು ಹಸುಗೆ ಒಂದು ದಿನಕ್ಕೆ 1.5 ಮೇವು ಹಾಕ್ತೀವಿ. ಹಸಿ ಮೇವು 1.5 ಮೇವು ಅಂತಂದ್ರೆ ನಾವು ಬೆಳಿಗ್ಗೆ ಒಂದು 1/2 ಹಾಕಿರ್ತೀವಿ, ಮಧ್ಯಾಹ್ನ ಮೇಲೆ ಪುನಃ ಒಂದು 1/2 ನೀರು ಕುಡಿಸಿ 1/2 ಹಾಕಿದ್ರೆ ಅದನ್ನ 3 ಗಂಟೆಗೆ ತಿಂದು ಮುಗಿಸುತ್ತೆ. 3 ಗಂಟೆ ಮೇಲೆ ಅದಕ್ಕೆ 1 ಗಂಟೆ ರೆಸ್ಟ್ ಇರ್ತದೆ. ಆಮೇಲೆ 4 ಗಂಟೆಗೆ ಮತ್ತೆ ಪಶು ಆಹಾರ ಕೊಡ್ತೀವಿ. ಒಂದು ಹಸುಗೆ ಒಂದು 10 ಲೀಟ್ರ್ ಟೈಮ್ಗೆ ಹಾಲು ಕೊಡ್ತದೆ ಅಂದ್ರೆ ಅದಕ್ಕೆ ಒಂದು 5 ಕೆಜಿ ಪಶು ಆಹಾರ ಕೊಡ್ತೀವಿ. ಅದನ್ನ ಒಂದು 4 ಗಂಟೆ ಕೊಟ್ರೆ ಅದು ಒಂದು 4:30 ಒಳಗೆ ತಿಂದು ಮುಗಿಸುತ್ತೆ. ಪುನಃ 4:30 ಹೊತ್ತಿಗೆ ನಾವು ಹಾಲು ಇಂಡೋಕ್ ಶುರು ಮಾಡಿದ್ರೆ ಒಂದು 5:30 ತನಕ ನಮ್ದು ಹಾಲು ಇಂಡೋ ಕೆಲಸ ಆಗುತ್ತೆ. 5:30ಗೆ ನಾವು ಡೈರಿಗೆ ಪೂರೈಕೆ ಮಾಡಿದ್ರೆ 6 ಗಂಟೆ ಮುಗಿಯುತ್ತೆ. 6 ಗಂಟೆ ಮೇಲೆ ನಾವು ಯಾವುದೇ ರೀತಿ ಮೇವನ ಹಸುಗಳಿಗೆ ಕೊಡೋದಿಲ್ಲ ಸರ್. ಆಗ ಸ್ವಲ್ಪ ಅದು ಮೇಲ್ಕೆ ಮಾಡಬೇಕು, ಅದಕ್ಕೆ ರೆಸ್ಟ್ ಬೇಕು. ಯಾಕೆಂದ್ರೆ ನಾವು ಬೆಳಿಗ್ಗೆ ಕೊಟ್ಟರೆ ಮೇವೆ ಸಾಕಷ್ಟು ಆಗಿ ತಿಂದಿರ್ತದೆ, ರಾತ್ರಿ ಯಾವುದೇ ರೀತಿ ಮೇವು ಕೊಡಲ್ಲ. ಪುನಃ ಬೆಳಿಗ್ಗೆ ಅದಕ್ಕೆ ಮೇವು ಕೊಡೋದು ನಾವೇನಿದ್ರು 10 ಗಂಟೆಗೆ ನೋಡಿ. ಹಾಲು ಹಿಂಡಿದ ತಕ್ಷಣ ಏನೋ ಒಂಥರ ಅವಕ್ಕೆ ಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಜನ ಒಣಮೇವನ್ನು ಹಸಿಮೇವನ್ನು ಕೊಡೋದಿದೆ, ಅಗತ್ಯಿಲ್ಲ ಅಂತ ಅನಿಸುತ್ತೆ ನಿಮ್ಮ ಅನುಭವದ ಪ್ರಕಾರ ಅಲ್ವಾ? ಹೌದು ಸರ್, ಯಾವುದೇ ಕಾರಣಕ್ಕೂ ಹಾಲು ಕರೆದ ಮೇಲೆ ಮೇವನ ಅವಶ್ಯಕತೆ ಏನಿಲ್ಲ ಅದಕ್ಕೆ. ಯಾಕೆಂದ್ರೆ ನೀವು ಬೆಳಿಗ್ಗೆ ಚೆನ್ನಾಗಿ ಕೊಟ್ಟು ತಾಕತ್ತಾಗಿ ತಿಂದ ಮೇಲೆ ಪುನಃ ಹಾಲು ಕರೆದ ತಕ್ಷಣ ನಮ್ಮ ಹಸುಗಳು ಯಾವ್ದೂ ಆ ಟೈಮ್ಗೆ ಆ ಮೇವನ ಅಪೇಕ್ಷೆ ಮಾಡೋದಿಲ್ಲ. ಯಾಕೆಂದ್ರೆ ನಾವು ಬೆಳಿಗ್ಗೆ ಕೊಟ್ಟಿರೋ ಮೇವನ ಚೆನ್ನಾಗಿ ತಿಂದಿರ್ತದೆ. ಹಾಲು ಕರೆದಾದ ನಂತರ ಅವು ಮಲ್ಕೊಳ್ಳೋಕೆ ನೋಡ್ತಾವಷ್ಟು ಬಿಟ್ರೆ ಇನ್ನೇನು ಮೇಯಕ್ಕೆ ಅವೇನು ಪ್ರಯತ್ನ ಮಾಡೋದಿಲ್ಲ ಸರ್. ಹಸುಗಳ ಶುಚಿ, ಕೊಟ್ಟಿಗೆ ಶುಚಿ, ಹಾಗೆ ಹಾಲು ಹಿಂಡೋದು, ಹಾಲು ಕೊಟ್ಟು ಬರೋದು, ಮೇವು ಕೊಡೋದು, ಎಲ್ಲದನ್ನು ನೀವಿಬ್ರೇ ನೋಡ್ಕೊಳ್ತೀರಲ್ವಾ? ಹೌದು ಸರ್, ಸಾಧ್ಯ ಆದಷ್ಟು ನಾವು ಈ ಕೊಟ್ಟಿಗೆ ಒಳಗೆ ಏನ್ ಕೆಲಸ ಇದೆ, ಮೇವು ಕೊಡೋದು, ಹಾಲು ಹಿಂಡೋದು, ಮತ್ತೆ ಸಗಣಿ ತೆಗೆದು ಕೊಟ್ಟಿಗೆ ಕ್ಲೀನ್ ಮಾಡೋದಿಲ್ಲ, ನಾನು ನನ್ನ ಪತ್ನಿ ಇಬ್ಬರೇ ಮಾಡ್ಕೊಳ್ತೀವಿ. ಹೊರಗಡೆ ಮೇವು ಕುಯ್ಲಿಕ್ಕೆ ಮಾತ್ರ ರೇಷ್ಮೆ ಕೂಡ ನಾವು ಮಾಡ್ತಾ ಇರೋದ್ರಿಂದ ಆ ರೇಷ್ಮೆ ಟೈಮಲ್ಲಿ ನಮ್ಮ ಇಬ್ಬರಿಗೆ ಕಷ್ಟ ಆಗುತ್ತೆ. ಆ ಟೈಮಲ್ಲಿ ನಾವು ಜನನು ಕರ್ಕೊಳ್ತೀವಿ, ಒಂದೆರಡು ಜನ ಕೆಲಸಕ್ಕೆ ಬರ್ತಾರೆ. ಆಗೇನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಹುಲ್ಲು ಕುಯ್ಲಿಕ್ಕೆ ಮತ್ತೆ ಇತರೆ ಇನ್ನು ಹೊರಗಡೆ ಕೆಲಸ ಇಲ್ಲ, ಹಾಲು ಕರೀಲಿಕ್ಕೆ ಯಾರನ್ನು ನಾವು ಬಳಸ್ಕೊಳ್ಳೋದಿಲ್ಲ, ನಾವೇ ಮಾಡ್ಕೊಳ್ತೀವಿ. ಅಲ್ಲಿ ಹೊರಗಡೆ ಹುಲ್ಲಿಂದ ಹಿಡಿದು ಬೇರೆ ಸಣ್ಣ ಪುಟ್ಟ ನಮಗೆ ಹುಲ್ಲು ತರಲಿಕ್ಕೆ ಮಾಡ್ಲಿಕ್ಕೆ ಅಂತ ಕೆಲಸಗಳಿಗೆ ನಾವು ಕರ್ಕೊಳ್ತೀವಿ. ಒಳ್ಳೇದೇ. ಖಂಡಿತವಾಗಿಯೂ ಕೃಷಿಲಿ ನಮ್ಮ ಸ್ವಂತ ಕೆಲಸ 90% ಮಾಡಿದ್ರೆ ಮಾತ್ರ ಆದಾಯ ಅದು. ಅದು ನಾವು 90% ಜನಗಳ ಕೆಲಸ ಮಾಡಿಸಿ 10% ನಾವು ಮಾಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತವಾಗಿ ನಾವೇ ಮಾಡಬೇಕು. ನಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ಮಾತ್ರ ಕೆಲಸಗಳನ್ನ ಹೊಂದಾಣಿಕೆ ಮಾಡ್ಕೋಬೇಕು. ಈಗ ನನ್ನ ಹತ್ರ 10 ಹಸುಗಳು ಸಾಕಕ್ಕೆ ನನಗೆ ಸಾಧ್ಯ ಇದೆ ಅಂತಂದ್ರೆ, ಇವತ್ತು ಹಸುಗಳು ಸಾಕಲಿಕ್ಕಂತೂ ಮನೆ ಜನಗಳು ಏನಿದೀವಿ ಅವ್ರು ಮಾತ್ರ ಸಾಧ್ಯ. ಹೊರಗಡೆ ಅವ್ರನ್ನ ಕರ್ಕೊಂಡ್ ಬಂದಾಗ ಹುಲ್ಲೊಂದು ಕುಯಿಸ್ಕೋಬಹುದು ಅಷ್ಟು ಬಿಟ್ರೆ ಬಾಕಿ ಕೆಲಸಗಳು ಸಿಗಲ್ಲ. ಅವರು ಯೌವನದ ವಯಸ್ಸಿನಲ್ಲಿ ನಮ್ಮ ದುಡಿಯಕ್ಕೆ ತಾಕೋತಿರುವಾಗ ಆದಷ್ಟು ಈ ತರ ಇನ್ನೊಬ್ಬರ ಮೇಲೆ ಅವಲಂಬನೆ ಆಗದ ರೀತಿ ಸ್ವಂತ ಕೃಷಿ ಜೊತೆಗೆ ಸ್ವಾವಲಂಬಿ ಬದುಕನ್ನ ಬದುಕಬೇಕು ಅಂತಂದ್ರೆ ರೇಷ್ಮೆ ಕೃಷಿ ಆಗ್ಬೋದು. ಕೃಷಿ ದುಡಿಲಿಕ್ಕಾಗ್ದೇ ಅದರಲ್ಲಿ ಆದಾಯ ಇಲ್ಲ ಅಂತ ಹೇಳ್ತಿದ್ರೆ, ನಾನು 10 ವರ್ಷದಿಂದ ವರ್ಷಕ್ಕೆ 4-5 ಲಕ್ಷ ಹಸುಗಳಲ್ಲಿ ಆದಾಯ ಕಂಡಿದ್ದೀನಿ. ನನಗೆ ಯಾವುದೇ ರೀತಿ ಇದುವರೆಗೂ ಕೂಡ ಹಸುಗಳಿಂದ ಲಾಸ್ ಅಂತಿಲ್ಲ. ಈಗ ಕೆಲವರು ಒಂದಷ್ಟು ತರ್ತಾರೆ, ಅದನ್ನ 3 ತಿಂಗಳು ಅದು ಯಥೇಚ್ಛವಾಗಿ ಹಾಲು ಕೊಡುತ್ತೆ, ಆ 3 ತಿಂಗಳು ಮಾತ್ರ ಅವ್ರಿಗೆ ಆದಾಯ ಇರ್ತದೆ. 3 ತಿಂಗಳಾದ ನಂತರ ಅದು ಇನ್ನು 3 ತಿಂಗಳು ಹಾಲನ್ನ ಕಡಿಮೆ ಮಾಡ್ತದೆ, ಅದರ ಆದಾಯ ಅದಕ್ಕೆ ಆಗ್ತದೆ. 6 ತಿಂಗಳ ನಂತರ ಅದು ಗಬ್ಬ ಆಗ್ತೀವಿ ಅಂತಂದ್ರೆ ಇವರು ಕೈನಿಂದ ಅದಕ್ಕೆ ಹಾಕ್ಬೇಕಾಗ್ತದೆ. ಹಂಗಾಗಿ ಲಾಸ್ಗೆ ಬರ್ತಾರೆ. ಯಾವಾಗ್ಲೂ ಒಂದು ಹಸುನ ತಂದ್ರೆ ಒಂದು ಹಸು ಅವನಿಗೆ ಒಂದು 3 ಹಸು ಆಗ ಸಾಕ ತಾಕತ್ತಿದೆ ಅಂದ್ರೆ ಇದು ಇನ್ನೇನು ಒಂದು 3 ತಿಂಗಳಾಯ್ತು ಅನ್ನುವಾಗ ಇನ್ನೊಂದು, ಅದಕ್ಕೆ ಇನ್ನೊಂದು 3 ತಿಂಗಳಾಯ್ತು ಅನ್ನುವಾಗ ಇನ್ನೊಂದು. ಆ ರೀತಿ ಒಂದು 3-4 ಹಸುಗಳನ್ನ ಸ್ವಲ್ಪ ಬ್ಯಾಚ್ ಬೈ ಬ್ಯಾಚ್ ಗೆ ನಾನು ಒಂದು ದಿನಕ್ಕೆ ಬೆಳಿಗ್ಗೆ ಒಂದು 40, ಸಾಯಂಕಾಲ ಒಂದು 35-40 ಲೀಟರ್ ಹಾಲು. ಇದು ಎಲ್ಲಾ ಟೈಮಲ್ಲೂ ಆವರೇಜ್ ಇರುತ್ತೆ. ಯಾಕೆ ಅಂತಂದ್ರೆ ನನ್ನ ಹತ್ರ 10 ಹಸುಗಳಿದೆ, ಒಂದು ಟೈಮ್ಗೆ 4 ಹಸುಗಳು ಜಾಸ್ತಿ ಹಾಲು ಕೊಡ್ತಾ ಇರ್ತದೆ, ಒಂದು 4 ಕಮ್ಮಿ ಕೊಡ್ತಾ ಇರ್ತದೆ. ಹಾಗೆ ಈ 4 ಜಾಸ್ತಿ ಕೊಡುವಾಗ ಇನ್ನೊಂದು 4 ಕಮ್ಮಿ ಕೊಡ್ತಾ ಇರ್ತದೆ. ಆ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಮಾಡೋದ್ರಿಂದ ನನಗೇನು ಅದರಲ್ಲಿ ಲಾಸ್ ಅಂತ ಇದುವರೆಗೂ ಅನಿಸಿಲ್ಲ ಸರ್. ಸರಿ, ತಿಂಗಳಿಗೆ ನಿಮ್ಮ ಖರ್ಚುಗಳನ್ನೆಲ್ಲ ತೆಗೆದು ಈಗ ವಿಶೇಷವಾಗಿ ಪಶು ಆಹಾರದ ಖರ್ಚು, ಇನ್ನುಳಿದಂತೆ ನೀವೇ ಮೇವು ಬೆಳ್ಕೊಳ್ತೀರಿ, ನೀವೇ ಕೆಲಸಗಳನ್ನ ಮಾಡ್ತೀರಿ, ಅದಕ್ಕೆ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ. ಎಲ್ಲದಕ್ಕೂ ಲೆಕ್ಕಾಚಾರ ಮಾಡ್ಕೊಂತ ಹೋದ್ರೆ ಯಾವುದು ಲಾಭ ಆಗ್ಲಿಕ್ಕಿಲ್ಲ ಅಥವಾ ಲಾಭದಾಯಕ ಅಲ್ಲ ಅಂತ ಅನ್ಕೊಂಡು ಮಾತಾಡಿದೆ. ತಿಂಗಳಿಗೆ ಖರ್ಚೆಲ್ಲ ತೆಗೆದು ಎಷ್ಟು ಕೈಗೆ ಉಳಿಬಹುದು ನಿಮ್ಗೆ? ಸರ್, ನನಗೆ ಇವತ್ತು 30 ರೂಪಾಯಿ ಹಾಲ್ದು ರೇಟ್ ಇದೆ. ಸರ್ಕಾರದಿಂದ 5 ರೂಪಾಯಿ ಸಹಾಯಧನ ಕೊಡ್ತಾ ಇದಾರೆ. ಈ 5 ರೂಪಾಯಿ ಸಹಾಯಧನ ಏನಾಗುತ್ತೆ ಅಂದ್ರೆ ನಮಗೆ ವರ್ಷದಲ್ಲಿ ಒಂದು 4-5 ಸರಿ ಬರ್ತದೆ. ಅದು ಒಂದು 4 ತಿಂಗಳು 3 ತಿಂಗಳು ಒಟ್ಟೊಟ್ಟಿಗೆ ಬರುತ್ತೆ. ಅದು ನನಗೆ ಪ್ರತಿ ದಿನ ಒಂದು 80 ಲೀಟರ್ ಹಾಲು ಹಾಕೋದ್ರಿಂದ ವಾರದಲ್ಲಿ ಒಂದು 15-16 ಸಾವಿರ ರೂಪಾಯಿ ಹಣ ಸಿಗುತ್ತೆ. ಅದರಲ್ಲಿ ನನಗೆ 50% ಪಶು ಆಹಾರಕ್ಕೆ ಬೇಕು. ಈಗ ಒಂದು 16 ಸಾವಿರ ಅಂದ್ರೆ ಒಂದು 8 ಸಾವಿರ ರೂಪಾಯಿ ನಾನು ಪಶು ಆಹಾರಕ್ಕೆ ಹಾಕ್ತೀನಿ, ಇನ್ನೊಂದು 8 ಸಾವಿರ. ಆಗ ತಿಂಗಳಲ್ಲಿ ನನಗೊಂದು 25 ಸಾವಿರ ರೂಪಾಯಿ ಈ ಆದಾಯ ಇದೆ. ಜೊತೆಗೆ ಈ ಸರ್ಕಾರದ ಸಹಾಯಧನ ತಿಂಗಳಿಗೆ ಒಂದು 10-12 ಸಾವಿರ ರೂಪಾಯಿ ಸಿಗುತ್ತೆ. ಅದು ಇದು ಸೇರುವಾಗ ಅದು ತಿಂಗಳಲ್ಲಿ ಒಂದು 35 ಸಾವಿರ ರೂಪಾಯಿ ಪ್ರತಿ ತಿಂಗಳು ಆದಾಯ ಇದೆ. ಮೇಲ್ನೋಟಕ್ಕೆ ಇದನ್ಸುತ್ತೆ, ಜೊತೆಗೆ ಸಗಣಿ ಯಥೇಚ್ಛವಾಗಿ ಸಿಗುತ್ತೆ, ಅದನ್ನ ಹಿಪ್ನೇರಳಿಗೆ ಮತ್ತೆ ಬೇರೆ ಉದ್ದೇಶಕ್ಕೆ ಬಳಕೆ ಮಾಡ್ಕೊಳ್ತಿರಲ್ವಾ? ಹೌದು ಸರ್, ನನಗೆ ಪ್ರತಿ ವರ್ಷ ಒಂದು 40 ಟ್ರ್ಯಾಕ್ಟರ್ ಸಗಣಿ ಸಿಗ್ತಾ ಇದೆ. ಆ 40 ಟ್ರ್ಯಾಕ್ಟರ್ಲಿ ನನ್ನ 2.5 ಎಕರೆ ಜಾಗಕ್ಕೆ ಒಂದು ವರ್ಷಕ್ಕೆ ಈಗ ರೇಷ್ಮೆ ಕೃಷಿ ಏನ್ ಮಾಡ್ತಾ ಇದ್ದೀನಿ ಅದಕ್ಕೆ ಒಂದು 12-13 ಟ್ರ್ಯಾಕ್ಟರ್ ಸಗಣಿ ಹಾಕ್ತೀನಿ. ಮತ್ತೆ ಹುಲ್ಲು ಬೆಳೆ ಜಾಗಕ್ಕೆ ಒಂದು 8 ಟ್ರ್ಯಾಕ್ಟರ್, ಒಟ್ಟು ಒಂದು 20 ಟ್ರ್ಯಾಕ್ಟರ್ ಪ್ರತಿ ವರ್ಷ ಸಗಣಿ ಹಾಕ್ತಾ ಇದ್ದೀನಿ. ಇನ್ನೊಂದು 20 ಟ್ರ್ಯಾಕ್ಟರ್ ಸಗಣಿನ ಹೊರಗಡೆ ಮಾರಾಟ ಮಾಡ್ತೀನಿ. ಅದು ನನಗೆ ವರ್ಷದಲ್ಲಿ ಒಂದು 60-65 ಸಾವಿರ ರೂಪಾಯಿ ಆದಾಯ ಸಿಗ್ತಾ ಇದೆ. ನೋಡಿ, ಹೀಗೆ ಅನುಕೂಲಗಳನ್ನ ನೋಡ್ತಾ ಹೋದ್ರೆ ಚೆನ್ನಾಗಿದಾವೆ. ಗೋಬರ್ ಅನಿಲ ಘಟಕವನ್ನು ನಿಮ್ ತಂದೆಯವರು ಮಾಡಿಕೊಂಡ್ರು ಅಂತ ಹೇಳ್ತಾ ಇದ್ದೀರಿ, ಅದು ಬಳಕೆ ಆಗ್ತಾ ಇದೆಯಲ್ವಾ? ಹೌದು ಸರ್, ಗೊಬ್ಬರ ಅನಿಲ ಘಟಕದಿಂದ ನನಗೆ ವರ್ಷಕ್ಕೆ ಒಂದೇ ಒಂದು LPG ಸಿಲಿಂಡರ್ನ ಉಪಯೋಗ ಮಾಡ್ತಾ ಇದೀವಿ ಅಷ್ಟೇ. ನಮಗೆ ಪ್ರತಿ ದಿನ ಇದೇ ಉಪಯೋಗ, ನಮಗೆ 2 ಕುಕ್ಕೆ ಸಗಣಿನ ಅದಕ್ಕೆ ಹಾಕಿ ಕಲಸಿದ್ರೆ ಅದರಿಂದಾಗಿ ನಮಗೆ ತುಂಬಾ ವರ್ಷದಲ್ಲಿ ಒಂದು 12-13 ಸಾವಿರ ಆದಾಯ ಆಗ್ತಾ ಇದೆ. ಅದನ್ನ ಪ್ರತಿದಿನ 2 ಕುಕ್ಕೆ ಸಗಣಿನ ಗೊಬ್ಬರ ಅನಿಲಕ್ಕೆ ಹಾಕಿ ಅದನ್ನ ನನ್ನ ಪತ್ನಿ ಪ್ರತಿದಿನ ಅದನ್ನ ಕಲಸಿ ಅದನ್ನ ನೀಟಾಗಿ ನೋಡ್ಕೊತಿದ್ದಾಳೆ. ಹಾಗಾಗಿ ಅದ್ರದ್ದೇನು ನಮಗೆ ಖರ್ಚೇ ಬರ್ತಾ ಇಲ್ಲ. ವರ್ಷಕ್ಕೆ ನನಗೆ ಒಂದು 15 ಸಾವಿರ ರೂಪಾಯಿ ಅದರಿಂದ ಉಳಿತಾಯ ಆಗ್ತಾ ಇದೆ. ಮತ್ತೆ ಪ್ರತಿದಿನ ನಮ್ಮ ಮನೇಲಿ ಇರೋದ್ರಿಂದ 3-4 ಲೀಟರ್ ಹಾಲು ಉಪಯೋಗ ಮಾಡ್ತೀವಿ ನಾವು. ಹಾಗಾಗಿ ನಮಗೆ ಅದನ್ನೆಲ್ಲ ಲೆಕ್ಕ ಹಾಕಿದ್ರೆ ನನಗೆ ನಾವು ಅಷ್ಟು ಹಾಲನ್ನ ಹೊರಗಡೆ ತಗೋಬೇಕು ಅಂತಂದ್ರೆ 1 ಲಕ್ಷ ರೂಪಾಯಿನ ವ್ಯಯ ಮಾಡಬೇಕಿತ್ತು. ಅಷ್ಟು ಆದಾಯ ಅದರಿಂದ ಬರ್ತಾ ಇದೆ. ಹಿಪ್ನೇರಳೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ, ಹೇಗಿದೆ ಆದಾಯ? ಹಿಪ್ನೇರಳೆ 2013ರಲ್ಲಿ ನಾನು ಶುರು ಮಾಡಿದೆ. 2 ವರ್ಷ ದೊಡ್ಡ ಆದಾಯ ಸಿಗ್ಲಿಲ್ಲ. ಯಾಕೆ ಅಂತಂದ್ರೆ ಅದು ಕಡ್ಡಿ ಬೆಳೆದು ತೋಟ ಆಗ್ಬೇಕಾದ್ರೆ ಒಂದು 2 ವರ್ಷ ತಗೊಳ್ತದೆ. ಫಸ್ಟ್ ಎಲ್ಲ ಒಂದು 60-70 ಮೊಟ್ಟೆ ಮೇಯಿಸಿದ್ರೆ ಒಂದು 35-40 ಕೆಜಿ ಗೂಡು ಬರ್ತಾ ಇತ್ತು. ಹಂಗೆ ಶುರು ಆಗಿದ್ದು ಇವತ್ತು ನಾನು ಒಂದು 180 ಕೆಜಿ ಗೂಡು ಪ್ರತಿ 3 ತಿಂಗಳಿಗೆ ಬೆಳೀತಾ ಇದ್ದೀನಿ. ಇವತ್ತೆಲ್ಲ ನನಗೆ ಚೆನ್ನಾಗಿ ಆದಾಯ ಬರ್ತಾ ಇದೆ ಸರ್. ವರ್ಷಕ್ಕೆ 4 ಬೆಳೆ ಬೆಳೀತಾ ಇದ್ದೀನಿ. 180 ಕೆಜಿ ಅಂದ್ರೆ ಇವತ್ತೆಲ್ಲ 1,000 ರೂಪಾಯಿ ರೇಟ್ ಇದೆ. 1,80,000. ಅದರಲ್ಲಿ ಒಂದು 40,000 ರೂಪಾಯಿ ಖರ್ಚು ಬರ್ತದೆ ಒಂದು ಬೆಳೆ ತಗೊಳ್ಳಿಕ್ಕೆ. ಯಾಕೆಂದ್ರೆ ನಮ್ಗೆ ಹತ್ರದಲ್ಲಿ ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಇರೋದು ಬೆಂಗಳೂರು. ನಾನು ಬೆಳೀತಾ ಇರೋದು ಬಯೋಲ್ಟನ್ ಬಿತ್ತನೆಗೂಡ ಆಗಿರೋದ್ರಿಂದ ಅದನ್ನ ಮೊಟ್ಟೆ ಕೂಡ ನಮ್ಮ ಕುಡಿಗೆಲ್ಲಿ ಸಿಗ್ತಾ ಇತ್ತು. ಅದು ಕೂಡ ಈಗ ಹಾಸನದಲ್ಲಿ. ಈ ತರೋದು, ಈ ಸಾಗಾಣಿಕೆ ವೆಚ್ಚಗಳೆಲ್ಲ, ಮತ್ತೆ ಜೊತೆಗೆ ಈ 1 ತಿಂಗಳು ಶ್ರಮದಾಯಕ ಕೆಲಸ ರೇಷ್ಮೆ, ಇನ್ನು 2 ತಿಂಗಳು ಬರೀ ಸೊಪ್ಪು ಬೆಳೆಯೋದಷ್ಟೇ. ಆ 1 ತಿಂಗಳಲ್ಲಿ ನನ್ನ ಜೊತೆಗೆ ಒಬ್ರು ಕೆಲಸಕ್ಕೂ ಬರ್ತಾರೆ. ಹಂಗೆ ಎಲ್ಲಾ ಖರ್ಚುಗಳು ಸೇರಿಸುವಾಗ ಒಂದು 40,000 ರೂಪಾಯಿ ಖರ್ಚು ಬರ್ತದೆ. ಇನ್ನು 40,000 ತೆಗೆದ್ರೆ 1,25,000 ರೂಪಾಯಿ ನಮಗೆ ಪ್ರತಿ ಬೆಳೆಗೆ ಆದಾಯ ಬರ್ತದೆ. ಇದನ್ನು ಸಾಧ್ಯ ಆದಷ್ಟು ನಾನು ಮತ್ತೆ ನನ್ನ ಹೆಂಡತಿ ಒಂದು 80% ಕೆಲಸ ಮಾಡಿಕೊಂಡು ಒಂದು 20% ಕೆಲಸಕ್ಕಾಗಿ ಜನಗಳನ್ನ ಅವಲಂಬನೆ ಮಾಡ್ತೀವಿ. ನಮ್ಮ ಕೇಳುಗರು ಗಮನಿಸಿದರೆ ಹೈನುಗಾರಿಕೆ ಮತ್ತು ಹಿಪ್ನೇರಳೆ ಈ ಎರಡರಲ್ಲಿ ಎಷ್ಟು ಚೆನ್ನಾಗಿ ತೊಡಸ್ಕೊಂಡಿದಾರಲ್ಲ ಅಂತ ಅನ್ಕೊಂಡು ಖುಷಿ ಆಯ್ತು. ಸಾಗರ್ ಅವರೇ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಕುಶಾಲನಗರ ತಾಲೂಕು ಬಸವನಹಳ್ಳಿಯ BM ಸಾಗರ್ ಅವರ ಹೈನುಗಾರಿಕೆ ಮತ್ತು ರೇಷ್ಮೆ ಕೃಷಿಯಲ್ಲಿನ ಅನುಭವಗಳನ್ನು ಆಲಿಸಿಕೊಂಡ್ರಿ. ಅವರ ಸಂಖ್ಯೆ ನಿಮಗಾಗಿ 9663750168 9663750168. ಈಗ MT ಮಿತ್ರ ಅವರ ಅನುಭವಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಹೇಳಿ. ಹಸುಗಳನ್ನ ಸಾಕ್ತಿದ್ರಲ್ರಮ್ಮ, ಅವನ್ನ ಸಾಕ್ಲಿಕ್ಕೆ ಅಂತ ಅನ್ಕೊಂಡು ಅಥವಾ ಮೇಯಿಸ್ಲಿಕ್ಕೆ ಅಂತ ಅನ್ಕೊಂಡು ನೀವೇನಾದ್ರೂ ಸಮಯ ಮೀಸಲಿಟ್ಕೊಳ್ತೀರಾ ಅಥವಾ ಹೇಗೆ ವ್ಯವಸ್ಥೆ ಮಾಡ್ಕೊಳ್ತೀರಿ? ನಾವು ಬೆಳಗ್ಗೆ 8 ಗಂಟೆಗೆಲ್ಲ ಹೊರಗಡೆ ಬಿಟ್ಬಿಡ್ತೀವಿ. ಅವೇ ಮೇಯ್ಕೊಂಡು ಬರ್ತವೆ, ಸಂಜೆ 4-5 ಗಂಟೆ ಒಳಗಡೆ ಮನೆಗೆ ಬರ್ತವೆ. ಬೆಳಗ್ಗೆ ಕೊಟ್ಟಿಗೆಯಲ್ಲಿ ಎಷ್ಟು ಹೊತ್ತರ ತನಕ ಇಟ್ಕೊಳ್ತೀರಿ? 8 ಗಂಟೆ ತನಕ. ಈಗ ಮಳೆಗಾಲ ಬೇಸಿಗೆ ಕಾಲ ಅನ್ನೋ ತರ ಏನಾದ್ರೂ ವಿಂಗಡಣೆ ಮಾಡ್ಕೊಳ್ತೀರಾ ಅಥವಾ ಯಾವಾಗ್ಲೂ 8 ಗಂಟೆಗೆ ಬಿಟ್ಟು ಹೊರಗಡೆ ಮೇಯ್ಕೊಂಡ್ ಬರ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀರಾ? ಹೇಗೆ? ಮಳೆಯಲ್ಲಿ ಸ್ವಲ್ಪ ತುಂಬಾ ಮಳೆ ಇದ್ರೆ ಒಂದು 10-10 ವರೆಗೆಲ್ಲ ಬಿಡ್ತೀವಿ. ಮಳೆ ಇಲ್ಲ ಅಂದ್ರೆ 8 ಗಂಟೆಗೆಲ್ಲ ಬಿಟ್ಬಿಡ್ತೀವಿ. ಎಲ್ಲೆಲ್ಲಿ ಹೋಗ್ತಾವ್ ಅಂತ ಅನ್ಕೊಂಡು ಗಮನಿಸ್ತಾ ಇರ್ತೀರಾ? ಇಲ್ಲ, ಜಾಗ ವಿಶಾಲವಾಗಿದೆಯಲ್ಲ, ಮೇಯ್ಕೊಂಡ್ ಬರ್ತವೆ, ಎಲ್ಲೂ ಹೋಗಲ್ಲ ಅವು. ಕೆಲವೊಂದ್ಸರಿ ಅಪರೂಪಕ್ಕೆ ವ್ಯತ್ಯಾಸ ಆಗೋದಿದೆ, ಕಳು ಮಾಡ್ಕೊಂಡು ಹೋಗ್ಬೋದು ಅಥವಾ ಏನಾದ್ರೂ ತೊಂದರೆ ಆದ್ರೆ ಏನ್ ಮಾಡೋದು ಅಂತ ಅನ್ಕೊಂಡು ಯೋಚನೆ ಮಾಡೋದಿದೆ ಜನ. ಏನು ನೀವು ಹೇಗೆ ಅದ್ರ ಬಗ್ಗೆ ಗಮನ ಹರಿಸಿದಿರಿ? ನಾವು ಅಂದ್ರೆ ಅವಕ್ಕೆ ತಿಂಡಿ ಎಲ್ಲ ಚೆನ್ನಾಗಿ ಕೊಡ್ತೀವಲ್ಲ, ಅದು ಯೋಚನೆ ಇಟ್ಕೊಂಡು ಬಂದ್ಬಿಡ್ತಾವ ಮನೆಗೆ ಬೇಗ. ಸರಿಯಾಗಿ 4 ಗಂಟೆಗೆ ಬರ್ತವ? ಹೇಗೆ ಬರ್ತವೆ? 4 ಗಂಟೆ 5 ಗಂಟೆ ಒಳಗಡೆ ಬಂದ್ ಮನೆ ಸೇರ್ತವೆ. ಇಲ್ಲೇನು ಕಳ್ಳತನ ಆಗೋದು ಅಥವಾ ಇನ್ನು ಕಾಡು ಪ್ರಾಣಿಗಳ ಹಾವಳಿ ಕರುಗಳನ್ನ ತೊಂದರೆ ಮಾಡೋದು ಅಥವಾ ಇನ್ನು ಸಮಸ್ಯೆ ಏನಿಲ್ವಾ ಅಂತೀರಾ ಅಥವಾ ಏನಾದ್ರು ಬೇರೆಯವ್ರದ್ದು ಆಗಿದೆ ನಮ್ದೇನು ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ? ಉಂಟಂತೆ ಊರಲ್ಲಿ ಬೇರೆಯವ್ರದ್ದೆಲ್ಲ, ನಮ್ದೇ ಯಾವ್ದು ಸಮಸ್ಯೆ ಏನೂ ಆಗಿಲ್ಲ. ಮೇಲಿಕ್ ಹೋದವು ಎಷ್ಟು ದೂರದವರೆಗೆ ಹೋಗ್ತಾವ್ ಅಂತ ಅನ್ಕೊಂಡು ಗಮನಿಸ್ತಾ ಇರ್ತೀರೇನಲ್ವಾ? ಹೌದು, ಕೋಟಸ್ಕಳ್ ಕಡೆ ಎಲ್ಲ ಮತ್ತೆ ಡ್ಯಾಮ್ ಹತ್ರ ಅಲ್ಲಿ ತನಕ ಹೋಗಿ ಮೇಯ್ಕೊಂಡ್ ಬರ್ತವೆ. ಎಲ್ಲ ಸಹಜವಾಗಿ ಬೆಳೆದಿರುವ ಹುಲ್ಲು ಕಳೆಗಳನ್ನ ತಿನ್ನೋದ್ರಿಂದ ಚೆನ್ನಾಗಿ ಸದೃಢವಾಗಿ ಬೆಳಿತವೆ, ಮತ್ತೆ ಹಾಲನ್ನು ರುಚಿಕರವಾಗಿರ್ತದೆ ಅಂತ ಅನ್ಸುತ್ತೆ ಅಲ್ವಾ? ಹೌದು, ಹಾಲು ಸ್ವೀಟ್ ಆಗಿ ಚೆನ್ನಾಗಿರುತ್ತೆ. ಜನ ಏನಂತಾರೆ ಪಾಕೆಟ್ ಹಾಲಿಗೂ ಮನೆ ಹಾಲಿಗೂ ಅದರ ರುಚಿ, ಮತ್ತೆ ಅವರು ಬೆಣ್ಣೆ ಅಥವಾ ತುಪ್ಪ ಮಾಡ್ಕೊಳ್ಳುವ ಸಂದರ್ಭದಲ್ಲಿ ಗೊತ್ತಾಗುತ್ತೋ ಎಂತ ಹಾಲು ಕೊಡ್ತದ್ರ ಅಂತ ಅನ್ಕೊಂಡು ಹೇಳೋದಿದೆ, ಅವರ ಪ್ರತಿಕ್ರಿಯೆ ಏನು? ಹಾಲು ಚೆನ್ನಾಗಿರುತ್ತೆ, ಬೆಣ್ಣೆ ಎಲ್ಲ ಬರುತ್ತೆ, ತುಂಬಾ ಚೆನ್ನಾಗಿದೆ ಹಾಲು ಅಂತ ಹೇಳ್ತಾರೆ. ಕೆಲವೊಂದ್ ಕಡೆಗೆ ಹಾಲಿಂದು ಮಾರಾಟ ಕಷ್ಟ ಆಗ್ತದೆ, ಬೆಣ್ಣೆ ತುಪ್ಪ ಮಾಡಿ ಮಾರಾಟ ಮಾಡ್ತೀವಿ ಅಂತ ಅನ್ಕೊಂಡು ಮಾತಾಡೋದಿದೆ, ನೀವು ಆ ನಿಟ್ಟಿನಲ್ಲಿ ಗಮನ ಹರಿಸಿದ್ರೆ ಅಥವಾ ಹಾಲು ಮಾರಾಟ ಆಗೋದ್ರಿಂದ ನಮ್ಗೇನು ತೊಂದ್ರೆ ಇಲ್ಲ ಅಂತ ಹೇಳ್ತೀರಾ? ಇಲ್ಲ, ಹಾಲು ಮಾರಾಟ ಮಾಡೋದೇ ಸುಲಭ, ಬೆಣ್ಣೆ ಮಾಡೋದೆಲ್ಲ ಸ್ವಲ್ಪ ಶ್ರಮ ಆಗುತ್ತೆ. ಮನೆ ಬಳಕೆಗೆ ಯಾವಾಗ್ಲೂ ತುಪ್ಪ ಬೆಣ್ಣೆ ಹಾಲು ಮೊಸರು ಮಜ್ಜಿಗೆ ಸಿಕ್ಕೇ ಸಿಗುತ್ತಲ್ವಾ? ಹೌದು, ನಮ್ಮನೆಗೆಲ್ಲ ಬೆಣ್ಣೆ ತುಪ್ಪ ಹಾಲು ಎಲ್ಲ ಸಮೃದ್ಧಿಯಾಗಿ ನಾವು ಉಪಯೋಗಿಸಿ ಉಳಿದಿದ್ದು ಮಾರೋದು. ಅಂದ್ರೆ ವರ್ಷವಿಡೀ ಒಂದ್ ಗಬ್ಬ ಆಯ್ತಂದ್ರೆ ಇನ್ನೊಂದು ಹಾಲು ಕೊಡ್ತಾ ಇರತ್ತೆ, ಇನ್ನೊಂದು ಗಬ್ಬ ಆಗ್ತದೆ, ಹೇಗೆ ಮಾಡ್ಕೊಂತೀರಾ ಹೇಗೆ? ಹೌದು, ಯಾವಾಗ್ಲೂ ಎನಿ ಟೈಮ್ ಇರ್ತದೆ ಮನೆಯಲ್ಲಿ. ನೆಂಟರಿಗೆ ಅವ್ರ ಇವ್ರಿಗೆ ಕೊಡ್ಲಿಕ್ಕೂ ಸ್ವಲ್ಪ ಇಟ್ಕೊಳ್ತೀರ ಅಲ್ವಾ? ಇಲ್ಲ, ನಮ್ಮನೆ ಬಳಕೆಗೆ ಮಾತ್ರ ಸಾಕಾಗುತ್ತೆ, ತುಂಬಾ ಜಾಸ್ತಿ ಇಟ್ಕೊಳ್ಳೋದಿಲ್ಲ. ತವ್ರ ಮನೆಯಲ್ಲಿ ದನ ಸಾಕ್ಲಿಲ್ಲೇನೋ, ಕೊಟ್ಟಿಗೆಗೆ ಹೋಗ್ಲಿಲ್ಲೇನೋ? ಇಲ್ಲ, ಹಾಗೆಲ್ಲ ಅಪ್ಪ ಅಮ್ಮ ಎಲ್ಲ ದನಗಳು ತೀವಿ ಮಾಡ್ತವೆ ಅಂತ ಅವ್ರಿಗೆ ಭಯ ಇರ್ತದಲ್ಲ, ಮಕ್ಕಳು ಅಂತ ಕಳಿಸ್ತಾ ಇರ್ಲಿಲ್ಲ. ಹೇಳಿ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಮಹಿಳೆಯರಿಗೆ ಯುವತಿಯರಿಗೆ ಏನ್ ಹೇಳ್ತೀರಿ? ಕೃಷಿ ಕೆಲಸಗಳು, ದನದ ಸೇವೆ, ಆ ಮೂಲಕ ಪ್ರಯೋಜನ, ಅನಿಸಿಕೆಗಳು ಏನು? ಅಲ್ಲಿ ಇಲ್ಲಿ ಹೋಗಿ ಕೆಲಸ ಮಾಡೋದಕ್ಕಿಂತ ಮನೇಲಿ ದನ ಸಾಕೊಂಡಿದ್ರೆ ನಾವು ಸ್ವಲ್ಪ ರೆಸ್ಟ್ ಮಾಡಬಹುದು ಮನೇಲಿ. ಹೋದ ಕಡೆ ಎಲ್ಲ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೇಳ್ದಷ್ಟು ಕೆಲಸ ಮಾಡ್ಕೊಂಡು ಬರ್ಬೇಕು, ಆದ್ರೂ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಅದೇನ್ ಮನೇಲಿ ದನ ಕರು ನೋಡ್ಕೊಂಡಿದ್ರೆ ನಾವು ಸ್ವಲ್ಪ ಚೆನ್ನಾಗಿರ್ಬೋದು ಅಂತ ನನ್ನ ಅನಿಸಿಕೆ. ಆರಾಮಾಗಿ ಕೆಲಸಗಳು ಮಾಡ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡು ಹೇಳ್ತಾ ಇದ್ರಿ ಅಲ್ವಾ? ಹೌದು. ಅಂದ್ರೆ ಮನೆ ಕೆಲಸಗಳು ಚೆನ್ನಾಗಾಗ್ತವೆ, ಮತ್ತೆ ಮಕ್ಕಳು ಕೆಲಸ ಅವ್ರಿಗೇನು ಲೆಕ್ಕಾಚಾರ ಹೇಳ್ತೀರಾ ಅಥವಾ ಅವ್ರೇನ್ ಕೇಳೋದಿಲ್ಲ ಹೇಗೆ? ಅವ್ರೇನ್ ಕೇಳೋದಿಲ್ಲ, ತುಂಬಾ ಮೊದಲು ತುಂಬಾ ಕಷ್ಟ ಆಯ್ತು, ಅದರಿಂದ ನಾವು ದನ ಕರು ಸಾಕಿದ್ವಿ, ಮಕ್ಕಳ ಎಜುಕೇಶನ್ ಎಲ್ಲ ಅದರಲ್ಲೇ ಆಯ್ತು, ಅದರಿಂದ ಅವರು ಅದ್ರ ಬಗ್ಗೆ ಕೇಳಕ್ ಬರೋದಿಲ್ಲ, ನಮಗೆ ಏನ್ ಬೇಕು ಏನ್ ಬೇಡ ಅದರಿಂದ ಇಬ್ರು ಸೇರಿ ಮಾಡ್ತೀವಿ. ಹಸುಗಳಿಗೆ ಹಿಂಡಿ ಖರೀದಿ ಮಾಡ್ತೀರಿ, ಮತ್ತಿನ್ನು ಸಣ್ಣ ಪುಟ್ಟ ಖರ್ಚುಗಳು ಬಂದ್ರೆ ನೀವು ವಹಿಸ್ಕೊಳ್ತೀರಾ? ಅದೆಲ್ಲ ನಾವೇ ನೋಡ್ಬೇಕು. ನಿಜ, ಹಾಲಿಂದ ಬಂದಿದ್ದು ದುಡ್ಡು ನಿಮ್ ಕಡೆಗೆ ಸೇರ್ಕೊಂಡಾಗ ಖರ್ಚನು ನೀವೇ ಮಾಡ್ಬೇಕನ್ನೋ ಒಂದು ಆಲೋಚನೆ ಅಥವಾ ಸಹಜವಾದ ಲೆಕ್ಕಾಚಾರ ಅದು, ಒಳ್ಳೇದೇ. ಒಟ್ಟಾರೆ ವರ್ಷಕ್ಕೆ ಖರ್ಚೆಲ್ಲ ತೆಗೆದು ನಿಮ್ಮ ಪರಿಶ್ರಮನ ಬದಿಗಿಟ್ಕೊಂಡು ಕೈಗೆ ಎಷ್ಟು ಉಳಿಸ್ತೀರಿ? ಖರ್ಚುಗಳಿಗೆ ಆರಾಮಾಗಿ ದುಡ್ಡು ಸಿಗ್ತದ ಏನಂತೀರಿ? ವರ್ಷಕ್ಕೆ ಏನಿಲ್ಲ ಅಂದ್ರೂ ನಮ್ಮನೆಗೆಲ್ಲ ಬಳಕೆ ಆಗಿ ಒಂದ್ 80,000 ಹತ್ರ ಉಳಿಸ್ತೀವಿ. ಒಳ್ಳೇದೆ ನೋಡಿ, ಮನೆ ಕೆಲಸಗಳನ್ನ ಮಾಡ್ಕೊಂಡು ಇತರೆ ಜವಾಬ್ದಾರಿಗಳನ್ನ ನಿಭಾಯಿಸಿಕೊಂಡು ಹಸುಗಳನ್ನ ಸಾಕೊಂಡು ಒಂಥರ ಅರ್ಥಪೂರ್ಣವಾಗಿ ಸಾಕ್ತದ್ರಿ. ಸಗಣಿದು ಇದರಲ್ಲಿ ಲೆಕ್ಕಾಚಾರ ಸೇರಿಲ್ಲಲ್ವಾ? ಒಂದ್ 20,000-25,000 ತನಕ ಆಗುತ್ತೆ ಸಗಣಿ. ಅದು ಒಂದ್ ರೀತಿ ಕಾಣಿಕೆ ನಿಮ್ಮ ತೋಟಕ್ಕೆ ನಿಮ್ಮಿಂದ, ಆದ್ರೂ ನೀವು ಜವಾಬ್ದಾರಿ ತೆಗೆದುಕೊಂಡು ಹೋಗ್ತಾ ಇದ್ರಿ, ಸಾಗರ್ ಅವರಿಗೆ ಏನು ಚಿಂತೆ ಇಲ್ಲ, ಅನುಕೂಲಗಳನ್ನ ಕಂಡಿದ್ರಿ. ನಿಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಕ್ಕೆ ಈ ಸಂದರ್ಭದಲ್ಲಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗಲಿದೆ. ಈಗ ಕೇಳಿ ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಫಾರ್ಚ್ಮೆಂಟ್ 15,750 ರೂಪಾಯಿಯಿಂದ 16,000 ರೂಪಾಯಿಗಳು, ಅರೇಬಿಕಾ ಚರಿ 7,800 ರೂಪಾಯಿಯಿಂದ 9,000 ರೂಪಾಯಿಗಳು, ರೊಬಸ್ಟಾ ಫಾರ್ಚ್ಮೆಂಟ್ 9,500 ರೂಪಾಯಿಯಿಂದ 9,800 ರೂಪಾಯಿಗಳು, ರೊಬಸ್ಟಾ ಚರಿ 4,500 ರೂಪಾಯಿಯಿಂದ 4,700 ರೂಪಾಯಿಗಳು. ಇನ್ನು ಅಡಿಕೆ ಧಾರಣೆ. ಹಳೆ ಅಡಿಕೆ ಕ್ವಿಂಟಲ್ಗೆ 50,000ರಿಂದ 56,000 ರೂಪಾಯಿಗಳು, ಹೊಸ ಅಡಿಕೆ 38,000ರಿಂದ 47,000 ರೂಪಾಯಿಗಳು, ಏಲಕ್ಕಿ ಧಾರಣೆ 1 ಕೆಜಿಗೆ 450ರಿಂದ 650 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಕೇಳಿದಿರಿ. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ: ಶಿವಮೊಗ್ಗದ ಸಾಗರ ಇರುವಕ್ಕಿ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಹಾಗೆ ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯ ಇವರ ಕೂಡು ಕೂಟಲಿ ಅರಣ್ಯ ಮಹಾವಿದ್ಯಾಲಯ ಮತ್ತು ವಸತಿ ನಿಲಯಗಳ ವರ್ಷದ ವಾರ್ಷಿಕೋತ್ಸವ ಜಂಬರ ಇದೇ ತಿಂಗಳ 27ಕ್ಕೆ ಮಧ್ಯಾಹ್ನ 3:30 ಪೊನ್ನಂಪೇಟೆ ಅರಣ್ಯ ಮಹಾವಿದ್ಯಾಲಯದಲ್ಲಿ ಏರ್ಪಾಡಾಟು. ಭಾಗಮಂಡಲ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ 2022-23 ಸಾಲಿನ ವಿದ್ಯಾರ್ಥಿ ಸಂಘದ ಉದ್ಘಾಟನಾ ಜಂಬರ ನಡೆದು ಜಂಬರನ ಸಂಸ್ಥೆಯ ಅಧ್ಯಕ್ಷ ಹೊಸೂರು ಸತೀಶ್ ಕುಮಾರ್ ಜೋಯಪ್ಪವು ಉದ್ಘಾಟನೆ ಮಾಡಿದವು. ಅಲ್ಲಿಂದ ಅವು ಮಾತಾಡಿ ಮಕ್ಕ ವಿದ್ಯೆಯೊಟ್ಟಿಗೆ ಪಠ್ಯೇತರ ಚಟುವಟಿಕೆಯಲ್ಲಿ ತಮ್ಮನ್ನ ತಾವು ತೊಡಸಿಕೊಂಡು ವ್ಯಕ್ತಿತ್ವನ ಬೆಳೆಸಿಕೊಣಕುತ್ತಾ ಹೇಳ್ದು. ಜಂಬರಕ್ಕೆ ಮುಖ್ಯ ನೆಂಟರುಗಳಾಗಿ ಬಂದಿದ್ದ ಚೇರಂಬಾಣೆ ಅರುಣಾ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಡಿಎಸ್ ರಾಮಕೃಷ್ಣವು ಮಾತಾಡಿ ಮಕ್ಕ ನಾಯಕತ್ವ ಗುಣನ ಬೆಳೆಸಿಕೊಂಡದರೊಟ್ಟಿಗೆ ಶಿಸ್ತನ ಕಲಿತುಕೊಂಡು ಸಮಾಜದಲ್ಲಿ ಒಳ್ಳ ನಾಗರಿಕರಾಗಿ ಬೆಳೆಯಕುತ್ತಾ ಹೇಳ್ದು. ಜಂಬರಲ್ಲಿ ಭಾಗಮಂಡಲ ಶ್ರೀ ಕಾವೇರಿ ಪದವಿ ಪೂರ್ವ ಕಾಲೇಜಿನ ಪ್ರಿನ್ಸಿಪಾಲ್ ಕೆಜೆ ದಿವಾಕರವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿ ಮಂಗಳೂರು ರಸ್ತೆ ಬದಿನ ಜಿಲ್ಲಾಡಳಿತ ಭವನ ತಡೆಗೋಡೆ ಹಾಳಾದ ನಿಟ್ಟಲ್ಲಿ ತಾತ್ಕಾಲಿಕವಾಗಿ ಸಾರಿಗೆ ಸಂಚಾರ ಬಂದ್ ಮಾಡಿಡೋ. ಪೊಯ್ಯ ಮೂಟೆ ಮಡಗಿದ ಮೇಲೆ 2 ಚಕ್ರದ ಗಾಡಿಗ ಆಟೋಗಳ ಓಡಾಟಕ್ಕೆ ಅವಕಾಶ ಮಾಡಿಕೊಟ್ಟವೆ. ಈ ನಿಟ್ಟಲ್ಲಿ ಶಾಸಕರು ಮತ್ತು ಜಿಲ್ಲಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಂಡವೆತ್ತ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವು ತಿಳಿಸಿಡೋ. ಕುಟ್ಟ, ಕೆಬಾಡಗ, ನಾಲ್ಕೇರಿ, ಹೆರ್ಮಾಡು, ನಲ್ಲೂರು, ಚೂರಿಕಾಡು, ಕುಮಟೂರು, ಕೇಂಬುಕೊಲ್ಲಿ, ನಾಣಚ್ಚಿ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ನೆಲೆ ನಿಂತಿರುವ ಕಾಡಾನೆಗಳ ಕಾಡಿಗೆ ಓಡಿಸುವ ಕಾರ್ಯಾಚರಣೆ ನಾಳೆ ಮತ್ತೆ ನಾಡಿದ್ದು 2 ದಿನ ನಡೆದಿದೆ. ತೋಟದ ಮಾಲೀಕರು, ಸಾರ್ವಜನಿಕರು, ಕೆಲಸದವು ಹಂಗೆ ಇಸ್ಕೂಲ್ ಕಾಲೇಜು ಮಕ್ಕ ತುಂಬ ಜಾಗೃತಿಯಿಂದ ಇರೋ ಕೂತ ವಲಯ ಅರಣ್ಯಾಧಿಕಾರಿಗ ತಿಳಿಸಿಡೋ. ಜಿಲ್ಲೆಯಲ್ಲಿ ಮಳೆ ನರಬಸ ಕಮ್ಮಿ ಆಟು. ಇಂದು ಬೆಳಿಗ್ಗೆ 8:30 ಆಕಿ ಇರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 4.04 mm ಸರಾಸರಿ ಮಳೆ ಬಿದ್ದುಟು. ಮಡಿಕೇರಿ ತಾಲೂಕಿಗೆ 6.30, ವಿರಸ್ಪೇಟೆ ತಾಲೂಕಿಗೆ 2.83, ಹಾಗೆ ಸೋಮವಾರಪೇಟೆ ತಾಲೂಕಿಗೆ 3 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಭಾಗಮಂಡಲ ಶ್ರೀ ಭಗಂಡೇಶ್ವರ ದೇವಸ್ಥಾನದಲ್ಲಿ ಇದೇ ತಿಂಗಳ 28ಕ್ಕೆ ಮಧ್ಯಾಹ್ನ 12 ಗಂಟೆಗೆ ಪೊಲಿಂಕಾನ ಹಬ್ಬ ನಡೆದಂತ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗ ತಿಳಿಸಿಡೋ. ಕರ್ನಾಟಕ ರಾಜ್ಯ ಕಾನೂನು ಸೇವಾ ಪ್ರಾಧಿಕಾರ ಮತ್ತು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಬರುವ ತಿಂಗಳ 3rd August ಬೃಹತ್ ಲೋಕ ಅದಾಲತ್ ನಡೆದಂತ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶ ಎಂ ಮೃಂಗೇಶ್ ಅವು ತಿಳಿಸಿಡೋ. ಮದೆನಾಡು ಹತ್ತಿರದ ಸೀಮೆ ಹುಲ್ಲು ಕಜೆಗುಡ್ಡದ ಬದಿಯೊಂದು ಹಿಡಿದು ಬಿದ್ದಿರೋ ಜಾಗಕ್ಕೆ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಬಿಸಿ ನಾಗೇಶ್ ಅವು ಖುದ್ದಾಗಿ ಹೋಗಿ ನೋಡಿ ಅಲ್ಲಿನವ್ರನ್ನ ಮಾಹಿತಿ ತಗೊಂಡು ಈ ಜಾಗಲ್ಲಿ 3 ಕುಟುಂಬಗ ವಾಸ ಮಾಡ್ತಾಳೆ. ಸದ್ಯ ಮಳೆಗಾಲ ಮುಗಿಯುವ ಮುಟ್ಟ ಸಂಬಂಧಿಕರ ಮನೆಗೆ ಹೋಗಿ ಇರಿದು ಒಳ್ಳೆದು. ದನಕರುಗಳಿಗೆ ಮೇವನ ಕೊಟ್ಟವೆ. ಜೀವ ಮತ್ತು ಜೀವನ ತುಂಬ ಮುಖ್ಯ. ಸಂತ್ರಸ್ತರಿಗೆ ಸರ್ಕಾರದ ಎಲ್ಲ ಥರದ ಸಹಕಾರನ ಕೊಟ್ಟವೆ. ಯಾವುದೇ ಕಾರಣಕ್ಕೂ ಹೆದರಿಕೊಂಡು ಬೇಡ ಅಂತ ಉಸ್ತುವಾರಿ ಮಂತ್ರಿಗ ಹೇಳ್ದು. ಕಳೆದ ಜೂನ್ ತಿಂಗಳಲ್ಲಿ ನಡೆದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಪರೀಕ್ಷೆನ ಫಲಿತಾಂಶ ಇದೇ ತಿಂಗಳ 30th ಪ್ರಕಟ ಆದಿತ್ತ. ಉನ್ನತ ಶಿಕ್ಷಣ ಮಂತ್ರಿ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣವು ಮಾಹಿತಿ ಕೊಟ್ಟಳು. ದೇಶದ 15ನೇ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮುವು ಇಂದು ಸಂಸತ್ತಿನ ಸೆಂಟ್ರಲ್ ಸಭಾಪಡಲಿ ಪ್ರಮಾಣವಚನ ಸ್ವೀಕಾರ ಮಾಡಿ ಅಧಿಕಾರ ವಹಿಸಿಕೊಂಡು. ಭೂಸೇನಾ ಭರ್ತಿ ಕಾರ್ಯಾಲಯ ಬೆಂಗಳೂರು ಅಗ್ನಿವೀರ್ ಸೇನಾ ನೇಮಕಾತಿ ರ್ಯಾಲಿನ ಬರುವ ತಿಂಗಳ 8 August 22 ಮುಟ ಹಾಸನದ ಜಿಲ್ಲಾ ಆಟದ ಬಣಲಿ ನಡೆಸಿವೆ. ಸಾಮಾನ್ಯ ಕರ್ತವ್ಯ, ತಾಂತ್ರಿಕ, ಲಿಪಿಕ, ಗುಮಸ್ತ, ಸ್ಟೋರ್ ಕೀಪರ್, ಟೆಕ್ನಿಕಲ್ ಹಂಗೆ ಟ್ರೇಡ್ಸ್ಮ್ಯಾನ್ಗಳಿಗೆ ನೇಮಕಾತಿ ಮಾಡಿಕೊಂಡವೆ. ಆನ್ಲೈನ್ಲಿ ಅರ್ಜಿ ಹಾಕಿಕೆ ಇದೇ ತಿಂಗಳ 30 ಆಖೇರಿ ದಿನಾಥ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆಯ ಜಂಟಿ ನಿರ್ದೇಶಕರು ತಿಳಿಸಿಡೋ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕೊಡುವ 2021 ಸಾಲಿನ ಗೌರವ ಪ್ರಶಸ್ತಿ ಪ್ರಕಟ ಆಗುತ್ತು. ಸಾಹಿತ್ಯ ಕ್ಷೇತ್ರದಲ್ಲಿ ಪಿಜೆ ಅಂಬೇಕಲ್ಲು, ರಂಗಭೂಮಿ ಕ್ಷೇತ್ರದಲ್ಲಿ ತುಕಾರಾಮ ಆಯನೇಕಲ್ಲು, ಹಾಗೆ ಸಂಸ್ಕೃತಿ ಕ್ಷೇತ್ರದಲ್ಲಿ ಚೆಂಡಿರಕ್ಕಿ ಬಸಪ್ಪವು ಆಯ್ಕೆಯಾಗಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ, ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ.

ಅರಣ್ಯ ಮಹಾವಿದ್ಯಾಲಯ ಅನನ್ಯ ವಿದ್ಯಾರ್ಥಿ ನಿಲಯತ್ರ ವಾರ್ಷಿಕೋತ್ಸವ ಕಾರ್ಯಕ್ರಮ ಇರೋತಾಳಂಗ್ ಮಜ್ಜನ 3 ಗಂಟೆಕ್ ಅರಣ್ಯ ಮಹಾವಿದ್ಯಾಲಯ ನಡತುವ ಕಾರ್ಯಕ್ರಮದ ಅಧ್ಯಕ್ಷತೆನ ಕೆಳದಿ ಶಿವಪ್ಪ ನಾಯಕ ಕೃಷಿ ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ ಆರ್ಸಿ ಜಗದೀಶ್ ಅವು ವಹಿಸುವ. ಮಡಿಕೇರಿ ಮಂಗಳೂರು ರೋಡ್ಲ ಜಿಲ್ಲಾಡಳಿತ ಭವನತ್ರ ತಡೆಗೋಡೆ ಪಾಲನಗೊಂಡು ಸಂಚಾರ ವ್ಯವಸ್ಥೆನ ನಿಪ್ಪುಚಿಟ್ಟಿತಿಂಜತ್. ಇಕ್ಕ ದಂಡಚಕ್ರತ್ರ ಗಾಡಿ ಪಿಂಜ ಆಟೋತ್ನ ಓಟುವಕ್ಕೆ ಅವಕಾಶ ಕೊಡ್ತಿತ್ತು. ಶಾಸಕಾಂಗ ಜಿಲ್ಲಾಧಿಕಾರಿ